ಪ್ರಹ್ಲಾದ್ ಜೋಶಿ ಮನವಿ. ಗೋವಾದಲ್ಲಿ 52ನೇ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಪ್ರಗತಿಯಲ್ಲಿ, ಅತ್ಯುತ್ತಮ ಚಿತ್ರಗಳಿಗೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆತ್ಮೀಯ ಶ್ರೋತೃಬಾಂಧವರೇ, ಆಕಾಶವಾಣಿಯ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕೋವಿಡ್-19 ಲಸಿಕಾಕರಣ ಜಾಗೃತಿ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಭಾಗವಹಿಸುತ್ತಾರೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಬಿಎನ್ ರಜನಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಳೆ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ವಿಷಯ ತಜ್ಞರಾದ ಎನ್ ಪ್ರಸನ್ನ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಮಣಪುರಂ ಫೈನಾನ್ಸ್ ಸಮರ್ಪಿಸುತ್ತಿದೆ ಚಿನ್ನದ ಋಣಗಳ ಉತ್ಸವ. ಸೆಪ್ಟೆಂಬರ್ 25ರಿಂದ ನವೆಂಬರ್ 15ರವರೆಗೆ ಲಕ್ಕಿ ಡ್ರಾನಲ್ಲಿ ಅದ್ಭುತವಾದ ಬಹುಮಾನಗಳನ್ನು ಪಡೆಯುವ ಸುವರ್ಣಾವಕಾಶ. ಈ ಹಬ್ಬದ ವೇಳೆ ಧಾವಿಸಿ ಚಿನ್ನದ ಮೇಲೆ ಋಣಗಳಿಂದ ಕೇವಲ ತಿಂಗಳಿಗೆ 57 ಪೈಸೆಗಳ ಬಡ್ಡಿ ದರದ ಮೇಲೆ. ಮಣಪುರಂ ಫೈನಾನ್ಸ್, ನಿಮ್ಮ ಜೀವನ ಸುಖಕರವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 1800420223. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ ಕೋವಿಡ್-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜ್ಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800112356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇದೀಗ ಕೇಳೋಣ ಬಾಳೆ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ವಿಷಯ ತಜ್ಞರಾದ ಎನ್ ಪ್ರಸನ್ನ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ವಿಷಯ ತಜ್ಞರಾದ ಎನ್ ಪ್ರಸನ್ನ ಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಲಾಭದಾಯಕವಾಗಿ ಬಾಳೆ ಕೃಷಿಯನ್ನು ಬೆಳೆಯಬೇಕಾದ್ರೆ ರೈತರು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸಾಕಷ್ಟು ವಿಷಯ ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ಎಲ್ಲ ಬಂದ ರೈತರ ಬಂದು ಕೂಡ ನಮಸ್ಕಾರ. ಸರ್, ಮುಖ್ಯವಾಗಿ ನಮ್ಮ ರೈತರು ಈ ಬಾಳೆ ಕೃಷಿಯನ್ನು ಆಯ್ಕೆ ಮಾಡ್ಕೋಬೇಕಂದ್ರೆ ಯಾವ ತರ ಮಣ್ಣು ಹವಾಗುಣ ಇರಬೇಕು ಅಂತ ಹೇಳ್ತಾರೆ? ಸಾಮಾನ್ಯವಾಗಿ ಮಣ್ಣು ನೀರು ಬಸ್ತ ಹೋಗತಕ್ಕಂತಹ ಮಣ್ಣಾಗಿರ್ಬೇಕು. ಮರಳು ಮಿಶ್ರಿತ ಕಲ್ದಿರತಕ್ಕಂತ ಮಣ್ಣಲ್ಲಿ ಬಾಳೆ ಯಥೇಚ್ಛವಾಗಿ ಬರುತ್ತೆ. ನೀರು ಯಥೇಚ್ಛವಾಗಿ ನಿಂತು ಬಸ್ತ ಹೋಗ್ತಕ್ಕಂತ ಮಣ್ಣಾಗಿದ್ರೆ ಆ ಒಂದು ಜಮೀನಲ್ಲಿ ಬಾಳೆ ಯಥೇಚ್ಛವಾಗಿ ಬರುತ್ತೆ. ಹವಾಗುಣ ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಲ್ಲ ಬೆಳೆಯಬಹುದಾ ಸರ್? ಚಿತ್ರದುರ್ಗ, ದಾವಣಗೆರೆ ಈ ಒಂದು ಪ್ರಮುಖವಾದ ಜಿಲ್ಲೆಗಳಲ್ಲಿ ಬಾಳೆಯನ್ನ ಅದರಲ್ಲಿ ನೀರಾವರಿಯಲ್ಲಿ, ಬೋರ್ವೆಲ್ ಆಧಾರಿತ ನೀರಾವರಿಯಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗ್ತಿದೆ. ಈ ಒಂದು ಹವಾಗುಣದಲ್ಲಿ, ದಾವಣಗೆರೆ ಹವಾಗುಣದಲ್ಲಿ ಬಾಳೆ ಚೆನ್ನಾಗಿ ಬರುತ್ತೆ. ನಮ್ಮ ರೈತರು ಈ ತಳಿಗಳಲ್ಲಿ ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರೆ ಹೆಚ್ಚು ಲಾಭದಾಯಕ ಅನ್ಸುತ್ತೆ? ಸಾಮಾನ್ಯವಾಗಿ ಬಾಳೆಯಲ್ಲಿ ಅಂಗಾಂಶ ಕೃಷಿ ಬಾಳೆ ಮತ್ತು ಕಂದು ಬಾಳೆ ಅಂತ ಎರಡು ತರ ಇದಾವೆ. ನಾವು ಸಾಮಾನ್ಯವಾಗಿ ರೈತರು ಬೆಳೆತಕ್ಕಂಥ ಸಂದರ್ಭದಲ್ಲಿ ಕಂದು ಬಾಳೆನ ಆಯ್ಕೆ ಮಾಡಬೇಕು. ಅದರಲ್ಲಿ ಏಲಕ್ಕಿ ಬಾಳೆ ಪ್ರಮುಖವಾಗಿ ದಾವಣಗೆರೆ ಮತ್ತು ಚಿತ್ರದುರ್ಗಗಳಲ್ಲಿ ಬೆಳೆಯಲಾಗ್ತಾ ಇದೆ. ಈಗ ಮುಖ್ಯವಾಗಿ ನಮ್ಮ ರೈತರು ಲಾಭದಾಯಕವಾಗಿ ಏಲಕ್ಕಿ ಬಾಳೆನ ಆಯ್ಕೆ ಮಾಡ್ಕೊಳ್ತಾರೆ, ಅದರಲ್ಲಿ ನಮ್ಮ ರೈತರು ಬೇಸಾಯ ಕ್ರಮಗಳ ಮೊದಲಿಗೆ ಪ್ರಾರಂಭದಲ್ಲಿ ಯಾವ ರೀತಿ ಮಾಡಬೇಕಾಗುತ್ತೆ? ಮೊದಲನೇದಾಗಿ ಈ ಬಾಳೆಯಲ್ಲಿ ಸಾಮಾನ್ಯವಾಗಿ ಜಮೀನು ಆಯ್ಕೆ ಮಾಡಿದ ನಂತರ ಮಣ್ಣಲ್ಲಿರ್ತಕ್ಕಂಥ ಕಳೆಗಳನ್ನು ತೆಗೆದುಬಿಟ್ಟು ನಂತರ ಗುಂಡಿಗಳನ್ನು ತೆಗಿಬೇಕಾಗುತ್ತೆ. ಎರಡಡಿ ಆಳದಲ್ಲಿ ಗುಂಡಿಗಳನ್ನು ತೆಗೆದುಬಿಟ್ಟು ಗುಂಡಿಗಳನ್ನು ತೆಗೆಯೋದಕ್ಕೆ ನಾವು ಆಳುಗಳನ್ನು ಸಹ ಉಪಯೋಗಿಸಬಹುದು ಅಥವಾ ಯಂತ್ರಚಾಲಿತ ಗುಂಡಿಗಳನ್ನು ಸಹ ನಾವು ತೆಗಿಬಹುದು. ಬಾಳೆ ತೆಗೀತಕ್ಕಂಥ ಗುಂಡಿಗಳು ಸಹ ನಮ್ಮ ಮಷೀನ್ಗಳು ದಾವಣಗೆರೆ ಮತ್ತು ಚಿತ್ರದುರ್ಗ ಸಹ ಲಭ್ಯವಿದೆ. ಮಷೀನ್ಗಳು ಉಪಯೋಗಿಸ್ಬಿಟ್ಟು ನಾವು ಒಂದು ಗುಂಡಿಗೆ 5 ರೂಪಾಯಿನಂತೆ ಚಾರ್ಜ್ ಮಾಡ್ತಾರೆ ಅವರು. ಆ ಒಂದು ಮಷೀನ್ಗಳು ಉಪಯೋಗಿಸ್ಬಿಟ್ಟು ನಾವು ಗುಂಡಿಗಳನ್ನು ತೆಗೆಸಬೇಕಾಗುತ್ತೆ. ಸರ್, ಈಗ ಈ ಬಾಳೆ ಕೃಷಿ ಮಾಡಬೇಕನ್ನ ರೈತರು ಈ ಮಣ್ಣಿನ ಪರೀಕ್ಷೆ ನೀರಿನ ಪರೀಕ್ಷೆ ಏನಾದ್ರೂ ಮಾಡಿಸಬೇಕಾಗುತ್ತೆ? ಏನೇ ಯಾವುದೇ ಬೆಳೆಯನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡಿಸಬೇಕಾಗುತ್ತೆ. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಬಾಳೆ ಬೆಳೆಗೆ ಗೊಬ್ಬರ ಮತ್ತು ಅದಕ್ಕೆ ನೀರು ಆ ಒಂದು ಬೆಳೆಗೆ ಸೂಕ್ತವಾಗಿ ಇಲ್ಲ ಅನ್ನೋ ನೋಡ್ಕೋಬೇಕಾಗುತ್ತೆ. ಸರ್, ಈಗ ನಮ್ಮ ರೈತರು ಈಗ ಸಾವಯವ ಕೃಷಿಯಲ್ಲೇನೋ ಲಾಭದಾಯಕವಾಗಿ ಬೆಳಿಬಹುದು ಅಥವಾ ರಾಸಾಯನಿಕ ಕೃಷಿಯಿಂದನೂ ಲಾಭದಾಯಕವಾಗಿ ಬೆಳಿಬಹುದು, ರೈತರಿಗೆ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಹೆಚ್ಚು ಲಾಭ ಬರುತ್ತೆ ಅಂತ? ಈ ಒಂದು ಬಾಳೆ ಕೃಷಿಯಲ್ಲಿ ಬಾಳೆ ಯಥೇಚ್ಛವಾಗಿ ಗೊಬ್ಬರ ಕೇಳ್ತಕ್ಕಂಥ ಬೆಳೆಯಾದ್ರಿಂದ ಅದಕ್ಕೆ ನೀವು ಬರೀ ಸಾವಯವ ಗೊಬ್ಬರದಿಂದ ಆ ಒಂದು ಬಾಳೆ ಬೆಳೆಯಲ್ಲಿ ನಾವು ಇಳುವರಿನ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿನ ಪಡೆಯಕ್ಕೆ ಸಾಧ್ಯವಿಲ್ಲ. ರಾಸಾಯನಿಕ ಕೃಷಿ ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಸಹ ಉಪಯೋಗಿಸಿದಾಗ ಮಾತ್ರ ನಮಗೆ ಬಾಳೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿ ಬರುತ್ತೆ. ಸರ್, ಒಂದು ಎಕರೆಯಲ್ಲಿ ಎಷ್ಟು ಕಂದಗಳನ್ನು ನೆಡಬೇಕಾಗುತ್ತೆ? ಒಂದು ಎಕರೆಗೆ ಸಾಮಾನ್ಯವಾಗಿ ಅದರಲ್ಲಿ ಅಧಿಕ ಸಾಂದ್ರ ಬೇಸಾಯ ಕ್ರಮಗಳು ಇದಾವೆ. ನಂತರ ಒಂದು ಎಕರೆಗೆ ಸಾಮಾನ್ಯ ಮಿನಿಮಮ್ ನಾವು 1,000 ಗಿಡ ನೆಡಬೇಕಾಗುತ್ತೆ. ಈಗ ಅಧಿಕ ಸಾಂದ್ರ ಬೇಸಾಯ ಕ್ರಮಗಳು ಅಂದ್ರೆ ಆತರ ಅಂದ್ರೆ ಅಧಿಕ ಸಾಂದ್ರ ಬೇಸಾಯ ಅಂತಂದ್ರೆ ಒಂದು ಎಕರೆ ಪ್ರದೇಶದಲ್ಲಿ ಹೆಚ್ಚು ಗಿಡಗಳು ನೆಡತಕ್ಕಂಥ ಒಂದು ಸಮಯ. ಅದರಲ್ಲಿ ಒಂದು ಎಕರೆಗೆ 1,000 ಕಂದಗಳನ್ನು ಬಿಟ್ಟು 2,000 ಕಂದಗಳನ್ನು ನೆಡತಕ್ಕಂಥದ್ದು. ನಮಗೆ ಒಂದು ಕಂದನ್ನು ನೆಟ್ಟಾಗ ಅದರಲ್ಲಿ ಸಿಗ್ತಕ್ಕಂಥ ಇಳುವರಿ, ನಾವು 2,000 ಕಂದಗಳನ್ನು ಇಟ್ಟಾಗ ಸಿಗ್ತಕ್ಕಂಥ ಇಳುವರಿ ಸಹ ಸಮನಾಗಿರುವುದರಿಂದ ಅಧಿಕ ಸಾಂದ್ರದಲ್ಲೂ ಸಹ ನಾವು ಬಾಳೆ ಬೇಸಾಯವನ್ನು ಮಾಡಬಹುದು. ಅಂದ್ರೆ ನಮ್ಮ ರೈತರು ಈಗ 1,000 ಕಿಂತ 2,000 ನೆಟ್ಟಾಗ ಗಿಡಗಳ ಸಂಖ್ಯೆ ಜಾಸ್ತಿ ಆಗಬಹುದು, ಇಳುವರಿ ಪ್ರಮಾಣ ಮಾತ್ರ ಒಂದೇ ಇರುತ್ತೆ ಅಂತೀರ? ಎರಡರಲ್ಲೂ ಸಹ ನಮಗೆ ಇಳುವರಿ ಪ್ರಮಾಣ ಅಂತ ಪ್ರಮಾಣದಲ್ಲಿ ನಮಗೇನು ಕಡಿಮೆ ಆಗೋದಿಲ್ಲ. ಏಕಪ್ಪ ಅಂದ್ರೆ 2 ಕಂದಗಳನ್ನು ನಾವು ಒಂದು ಪಕ್ಕ ನೆಟ್ಟಾಗ ಬರ್ತಕ್ಕಂಥ ಇಳುವರಿಯೂ ಸಹ ಒಂದು ಕಂದಿನಲ್ಲಿ ಏನು ಇಳುವರಿ ಬರ್ತದೋ ಅದಕ್ಕೆ ಸಮನಾಗಿರ್ತದೆ. ಅದರಿಂದ ಅಧಿಕ ಸಾಂದ್ರ ಬೇಸಾಯದಲ್ಲಿ ಸಹ ನಾವು ಬಾಳೆಯನ್ನು ಬೆಳಿಬಹುದು. ಅಂತರ ಎಷ್ಟು ಇಡಬೇಕಾಗುತ್ತೆ? ಸಾಮಾನ್ಯವಾಗಿ ನಾವು ಏಲಕ್ಕಿ ಬೆಳೆಯನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ರೈತರುಗಳು ಅಂತರವನ್ನ ಅವರವರ ಅನುಗುಣವಾಗಿ ಉಪಯೋಗಿಸ್ತಾರೆ. ಸಾಮಾನ್ಯವಾಗಿ ನಾವು ಏಲಕ್ಕಿ ಬೆಳೆ ಬೆಳಿಬೇಕು ಅಂತಂದ್ರೆ 9 ಅಥವಾ 9.8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ, ಸಾಲಿನ ಸಾಲಿಗೆ 9 ಅಡಿ, ಅಥವಾ 9.9 ಅಡಿ, ಅಥವಾ 9.6 ಅಡಿ, ಅಥವಾ 9.8 ಅಡಿ, ಈ ಒಂದು ಅಂತರದಲ್ಲಿ ಸಾಮಾನ್ಯವಾಗಿ ರೈತರು ಈ ಒಂದು ಬಾಳೆ ಬೇಸಾಯ ಏಲಕ್ಕಿ ಬಾಳೆ ಬೇಸಾಯವನ್ನು ಮಾಡ್ತಾ ಇದೆ. ಅಂದ್ರೆ ಈ 9.8 ಈ ಅಂತರದಲ್ಲಿ ನೆಡಬೇಕಂದ್ರೆ 1,000 ಸಸಿ ಮಾತ್ರ ಎಕರೆಗೆ ಬೇಕಾಗುತ್ತೆ. ನೀವು ಅಧಿಕ ಸಾಂದ್ರತೆ ಒಂದು ಇದು ಹೇಳಿದ್ರಲ್ಲ, ಅವಾಗ ಅಂತರ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಕಂದು ಹಾಕುವ ಒಂದು ಸ್ಥಳದಲ್ಲಿ 2 ಕಂದಗಳು ಹಾಕ್ತಕ್ಕಂಥದ್ದು, ಅವಾಗ ನಮಗೆ ಅದೇ ಒಂದು ಅಂತರದಲ್ಲಿ ಸಾಮಾನ್ಯವಾಗಿ ನಾವು ಹೆಚ್ಚಿನ ಗಿಡಗಳನ್ನ ನೆಡಬೇಕಾಗುತ್ತೆ. ಅವಾಗ ಗೊನೆಯಲ್ಲಿ ತೂಕದ ಪ್ರಮಾಣ ಏನಾದ್ರೂ ಕಡಿಮೆ ಬರುತ್ತೆ? ತೂಕದ ಪ್ರಮಾಣ ನೀವು ಒಂದು ಕಂದಿನಲ್ಲಿ ಎಷ್ಟು ಬರ್ತದೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ 2 ಕಂದಗಳನ್ನು ನೆಟ್ಟಾಗ ಅದಕ್ಕೆ ಸೂಕ್ತವಾಗಿ ನಾವು ನಿರ್ವಹಣೆ ಮಾಡಿದಾಗ ಹೆಚ್ಚಿನ ಇಳುವರಿ ಪಡಿಬಹುದು ನಾವು. ಈಗ ಸಾಕಷ್ಟು ಜನ ರೈತರು ಈ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬಾಳೆ ಬೆಳೀತಾರೆ, ಅದರಿಂದ ಲಾಭ ನಾವು ನಿರೀಕ್ಷೆ ಮಾಡಬಹುದು? ಸಾಮಾನ್ಯವಾಗಿ ಅಡಿಕೆಯನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಯುವ ಚಿಕ್ಕದಾಗಿದ್ದ ಮಾತ್ರ ನಾವು ಬಾಳೆ ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೀಬಹುದು. ಅಡಿಕೆ ಬೆಳೆಯುವ ಸಾಮಾನ್ಯವಾಗಿ 4 ವರ್ಷ ತನಕ ನಾವು ಬಾಳೆಯನ್ನ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯ ಬೆಳಿಬಹುದು. ಈ ಅಡಿಕೆ ಗಿಡವು ಎತ್ತರದಿದ್ದಾಗ ನಾವು ಬಾಳೆಯನ್ನ ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ ಹೋಗಬಾರದು. ಯಾಕಪ್ಪ ಅಂತಂದ್ರೆ ಬಾಳೆ ಬೆಳೆಯು ಸೂರ್ಯನ ಬೆಳಕನ್ನ ನಿಲ್ಲಿಸ್ತಕ್ಕಂಥ ಒಂದು ಬೆಳೆ. ಸೂರ್ಯನ ಬೆಳಕು ಸಾಮಾನ್ಯವಾಗಿ ಸಿಗದಂತ ಸಂದರ್ಭದಲ್ಲಿ ಬೆಳವಣಿಗೆ ಹೆಚ್ಚಿನ ಪ್ರಮಾಣದ ಉಂಟಾಗ್ಬಿಟ್ಟು ನಮಗೆ ಸಾಮಾನ್ಯವಾಗಿ ಇಳುವರಿ ಕಡಿಮೆ ಆಗ್ತದೆ. ದೊಡ್ಡ ತೋಟಗಳಲ್ಲಿ ಸಾಮಾನ್ಯವಾಗಿ ನಾವು ಅಡಿಕೆ ತೋಟ ದೊಡ್ಡದಾಗಿರ್ತಕ್ಕಂಥ ಗಿಡಗಳಲ್ಲಿ ಸಾಮಾನ್ಯವಾಗಿ ಬಾಳೆಯನ್ನ ಅಂತರ ಬೆಳೆಯಾಗಿ ಬೆಳೆದಕ್ಕೆ ಹೋಗಬಾರದು. ಸರ್, ಈಗ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬಾಳೆ ಬೆಳೀತಾರಲ್ಲ, ಇದರಿಂದ ಅಡಿಕೆಗೆ ಯಾವುದಾದ್ರೂ ರೀತಿ ತೊಂದರೆ ಆಗಲ್ಲ? ಸಾಮಾನ್ಯವಾಗಿ ಬಾಳೆಯನ್ನು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬೆಳೆದಾಗ ಬಾಳೆಗೆ ಕೊಡ್ತಕ್ಕಂಥ ಗೊಬ್ಬರದ ಅಂಶವೂ ಸಹ ನಮ್ಮ ಅಡಿಕೆ ಬೆಳೆಗೆ ಸಿಗೋದ್ರಿಂದ ಅಡಿಕೆಯಲ್ಲಿ ಸಹ ನಮಗೆ ಉತ್ತಮವಾದ ಒಂದು ಬೆಳವಣಿಗೆ ಕಂಡುಬಿಟ್ಟು ಗಿಡಗಳ ಬೆಳವಣಿಗೆ ಸಹ ಉತ್ತಮ ಚೆನ್ನಾಗಿರ್ತದೆ. ಅವಾಗ ಅಡಿಕೆಗೂ ಒಳ್ಳೆ ಅನುಕೂಲ ಆಗುತ್ತೆ. ಅಡಿಕೆ ಬೆಳೆಗೂ ಅನುಕೂಲ ಆಗೋದ್ರ ಜೊತೆಗೆ ನಮಗೆ ಬಾಳೆ ಬೆಳೆಯಿಂದಲೂ ಸಹ ಸ್ವಲ್ಪ ಆರ್ಥಿಕವಾಗಿ ಸಹ ನಮ್ಮ ಬಾಳೆ ಬೆಳೆಯಿಂದ ನಮಗೆ ಉತ್ತಮವಾದ ಒಂದು ಆದಾಯವನ್ನು ನಿರೀಕ್ಷಿಸುತ್ತೆ. ಈಗ ಅಡಿಕೆ ಒಳಗಡೆ ಅಂತರ ಬೆಳೆಯಾಗಿ ಬಾಳೆ ಒಂದೇ ಬೆಳಿಲಿಕ್ಕೆ ಸಾಧ್ಯನಾ? ಪಪ್ಪಾಯಿ ಬೇರೆ ಬೇರೆ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳಿಬಹುದು ಸರ್? ಅಡಿಕೆ ಬೆಳೆಯಲ್ಲಿ ಸಾಮಾನ್ಯವಾಗಿ ಬಾಳೆ ಜೊತೆಗೆ ನೀವು ದ್ವಿದಳ ಧಾನ್ಯ ಬೆಳೆಗಳನ್ನು ಸಾಮಾನ್ಯವಾಗಿ ಹಾಕೋಬಹುದು. ಆ ದ್ವಿದಳ ಧಾನ್ಯದಲ್ಲಿ ಅವರೇ ಆಗಬಹುದು, ಅಲಸಂದೆ, ಈ ರೀತಿಯಾದ ದ್ವಿದಳ ಧಾನ್ಯಗಳನ್ನು ನಾವು ಬಾಳೆ ಬೆಳೆಯಲ್ಲಿ ಹಾಕಿದಾಗ ಅಡಿಕೆ ಬಾಳೆಯಲ್ಲಿ ಹಾಕಿದಾಗ ಅದರಿಂದ ಬೀಳ್ತಕ್ಕಂಥ ಎಲೆಗಳು ಸಹ ನಮ್ಮ ಬಾಳೆಯಲ್ಲಿ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗ್ತವೆ. ಇದರ ಜೊತೆಗೆ ಅಡಿಕೆ ಬೆಳವಣಿಗೆ ಮತ್ತು ಬಾಳೆಯಲ್ಲಿ ಸಹ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಈ ದ್ವಿದಳ ಧಾನ್ಯಗಳನ್ನ ಅಂತರ ಬೆಳೆ ಬೆಳೆದಾಗ ಇಳುವರಿ ಸಹ ಚೆನ್ನಾಗುತ್ತೆ, ಮಣ್ಣಿನ ಫಲವತ್ತತೆ ಸಹ ಹೆಚ್ಚಾಗುತ್ತೆ. ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತೆ ಕಳೆ ಬೆಳೆದನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಅಂತರ ಬೆಳೆಯಾಗಿ ಬಾಳೆಯಲ್ಲಿ ನಾವು ಸಾಮಾನ್ಯವಾಗಿ ದ್ವಿದಳನ ಬೆಳೆದಾಗ ಕಳೆಗಳ ಸಂಖ್ಯೆಯು ಸಹ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಅಡಿಕೆ ಬೆಳೆ ಮತ್ತು ಬಾಳೆ ಬೆಳೆಗೆ ಈ ಕಳೆಗಳಿಂದ ಆಗತಕ್ಕಂಥ ನಷ್ಟವನ್ನು ಸಹ ನಾವು ದ್ವಿದಳ ಧಾನ್ಯಗಳಿಂದ ತಪ್ಪಿಸಬಹುದು. ಸರ್, ಈಗ ಕಂದು ನಮ್ಮ ರೈತರು ನಾಟಿ ಮಾಡಬೇಕಂದ್ರೆ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಏನಾದರೂ ಸೌಲಭ್ಯ ಸಿಗುತ್ತಾ ನಮ್ಮ ರೈತರಿಗೆ, ಅಥವಾ ಯಾರೇನಾದ್ರು ಒಂದು ಪ್ರಗತಿಪರ ರೈತರಿಂದ ಏನಾದರೂ ಕಂದುಗಳು ಪಡ್ಕೋಬಹುದು? ನಾವು ಕಂದುಗಳ ತಗೊಳ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ರೈತರುಗಳು, ಈ ಪ್ರಗತಿಪರ ರೈತರು ಚೆನ್ನಾಗಿ ಬೆಳೆದಿರತಕ್ಕಂಥ ರೈತರ ತಾಕುಗಳಲ್ಲಿ ನಾವು ಕಂದುಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ನಮ್ಮ ಒಂದು ತಳಬಾಳ ಕೃಷಿ ವಿಜ್ಞಾನ ಕೇಂದ್ರದಿಂದ ಆ ಬಾಳೆ ಬೆಳೆ ಬಗ್ಗೆ ಯಾವ ರೀತಿ ಉಪಚಾರ ಮಾಡಬೇಕು ಅದ್ರ ಬಗ್ಗೆ ಸಾಮಾನ್ಯವಾಗಿ ನಾವು ಮಾಹಿತಿನ ಒದಗಿಸ್ಕೊಡ್ತೀವಿ. ಈಗ ಬಾಳೆ ಬೆಳೆ ಬಗ್ಗೆ ಒಂದು ಮಾಹಿತಿ ಕೊಡ್ತೀರಾ, ಮತ್ತೆ ಏನಾದ್ರೂ ಈ ತರಬೇತಿಗಳು ಏನಾದ್ರೂ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಮ್ಮಿಕೊಳ್ತೀರಾ? ಹೌದು, ನಾವು ಈಗ ಒಂದೊಂದು ಬಾರಿ ವರ್ಷದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಒಂದೊಂದು ಬೆಳೆ ಬಗ್ಗೆ ನಾವು ಸೆಮಿನಾರ್ನ ಆಯೋಜಿಸತಕ್ಕಂಥದ್ದು ಅಥವಾ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಾ ಇದ್ವಿ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ಒಂದು ಕೃಷಿ ವಿಜ್ಞಾನಕ್ಕೆ ಬರತಕ್ಕಂಥ ರೈತರುಗಳ ಕಾಂಟ್ಯಾಕ್ಟ್ ನಂಬರ್ ಸಹ ತಗೊಂಡಿರ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ತರಬೇತಿಯನ್ನು ಆಯೋಜಿಸತಕ್ಕಂಥ ಸಂದರ್ಭದಲ್ಲಿ ರೈತರುಗಳಲ್ಲಿ ನಾವು ಫೋನ್ ಮಾಡಿಬಿಟ್ಟು ಆ ಒಂದು ಬೆಳೆ ಬಗ್ಗೆ ಯಾವ ಬೆಳೆ ಬಗ್ಗೆ ಆಸಕ್ತಿ ಇದೆಯೋ ಆ ಬೆಳೆ ಬಗ್ಗೆ ನಾವು ಇಲ್ಲಿ ತರಬೇತಿ ಕಾರ್ಯಕ್ರಮಗಳು, ಸೆಮಿನಾರ್ಗಳು ಮತ್ತೆ ಕಾರ್ಯಾಗಾರಗಳನ್ನು ಸಹ ಹಮ್ಮಿಕೊಳ್ತೀವಿ. ಮುಖ್ಯವಾಗಿ ನಮ್ಮ ರೈತರಿಗೆ ನಿಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದಿಂದ ಏನೇನು ತರಬೇತಿಗಳು ಸಿಗ್ತವೆ ಸರ್? ಸಾಮಾನ್ಯವಾಗಿ ತರಬೇತಿಗಳಲ್ಲಿ ನಮ್ಮ ಕೇಂದ್ರಕ್ಕೆ ಬಂದು ಅವರು ತರಬೇತಿ ತರಬಹುದು. ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳ ಬಗ್ಗೆ ಮಾಹಿತಿನ ಒದಗಿಸ್ಕೊಡೋಕೆ ತರಬೇತಿಗಳು, ಈ ಬಾಳೆ ಬೆಳೆ ಆಗ್ಬೋದು, ಅಡಿಕೆ ಬೆಳೆ ಮುಂತಾದ ಬೆಳೆಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನ ನಮ್ಮಲ್ಲೇ ಆಯೋಜಿಸತಕ್ಕಂಥದ್ದು. ನಂತರ ಪ್ರತಿಯೊಂದು ಊರುಗಳಲ್ಲಿ ಅವರು ಆಸಕ್ತಿ ಇದ್ದ ರೈತರುಗಳು ಅವರ ಊರುಗಳಲ್ಲಿ ಸಹ ತರಬೇತಿ ಕಾರ್ಯಕ್ರಮ ಆಯೋಜಿಸಬಹುದು. ನಾವು ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಆ ಒಂದು ಹಳ್ಳಿಗಳಿಗೆ ಹೋಗ್ಬಿಟ್ಟು ಅಲ್ಲೇ ಒಂದು ತರಬೇತಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಸಹ ನಾವು ಹಮ್ಮಿಕೊಳ್ತೇವೆ. ಸರ್, ಈಗ ಬಾಳೆ ಕೃಷಿನ ಒಂದು ಪ್ರಗತಿಪರ ರೈತರಿಂದ ಒಂದು ಕಂದುಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನೆಡಬೇಕಂತ ಹೇಳಿದ್ರಿ, ನಾಟಿ ಮಾಡ್ಬೇಕಂತ. ನಾಟಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ರೈತರು ಏನಾದ್ರೂ ಔಷಧೋಪಚಾರ ಮಾಡಿ ನಾಟಿ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ರೋಗಗಳನ್ನ ತಡೆಗಟ್ಟಬಹುದು? ಬಾಳೆ ಗಡ್ಡೆಗಳನ್ನ ಆಯ್ಕೆ ಮಾಡಿದ ನಂತರ ಅದಕ್ಕೆ ಗಡ್ಡೆ ಉಪಚಾರ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಗಡ್ಡೆಗಳನ್ನ ಕಿತ್ತ ನಂತರ ಅದರಲ್ಲಿರ್ತಕ್ಕಂಥ ಹಳೆ ಬೇರುಗಳನ್ನ ಸಾಮಾನ್ಯವಾಗಿ ತೆಗಿಬೇಕಾಗುತ್ತೆ. ಹಳೆ ಬೇರುಗಳಲ್ಲಿ ಸಾಮಾನ್ಯವಾಗಿ ರೋಗಾಣುಗಳು ಸಹ ಒಂದು ಹಳೆ ಬೇರುಗಳಿರ್ತವೆ. ಆ ಬೇರುಗಳನ್ನ ತೆಗೆದುಬಿಟ್ಟು ನಂತರ ಆ ಕಂದಿಗೆ ಉಪಚಾರ ಮಾಡಬೇಕಾಗುತ್ತೆ. ಕಂದುಗಳ ಉಪಚಾರ ಮಾಡ್ತಕ್ಕಂಥ ಕ್ರಮ ಯಾವ ರೀತಿಯಪ್ಪ ಅಂತಂದ್ರೆ, ನಾವು ಆಯ್ಕೆ ಮಾಡಿದ ಕಂದುಗಳನ್ನ ಒಂದು 200 liter ಡ್ರಮ್ ತಗೋಬೇಕು. ಆ ಒಂದು ಡ್ರಮ್ನಲ್ಲಿ 100 liter ಅಷ್ಟು ನೀರು ಹಾಕ್ಬೇಕು. ನೀರು ಹಾಕಿದ ನಂತರ ಆ ಒಂದು ನೀರಿಗೆ 100-150 gram ಬೇವಿಷ್ಟಿನ್ನು, ಅದು ಇದು ಶಿಲೀಂಧ್ರನಾಶಕ, ನಂತರ ಕ್ಲೋರೋಪೈರಿಪಾಸ್ ಇದು ಕೀಟನಾಶಕ, ಇವೆರಡು ಔಷಧಿಗಳನ್ನ ಸಾಮಾನ್ಯವಾಗಿ 100 liter ನೀರಿನಲ್ಲಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ ನಂತರ ನಾವು ಬೇರೆನ ಸವರಿರತಕ್ಕಂಥ ಕಂದುಗಳನ್ನ ಸಾಮಾನ್ಯವಾಗಿ ಆ ದ್ರಾವಣದಲ್ಲಿ ಕನಿಷ್ಠ 30 ನಿಮಿಷ ಹದ್ದಬೇಕು. ಹದ್ದಿದ ನಂತರ ಆ ಒಂದು ಕಂದುಗಳನ್ನ ಸಾಮಾನ್ಯವಾಗಿ ನಾಟಿ ಮಾಡೋದಕ್ಕೆ ಬಳಸಬಹುದು. ಈಗ ನಮ್ಮ ರೈತರು ಏನಂದ್ಬಿಟ್ರೆ ಈ ಸಗಣಿ ಬಗ್ಗಡದಲ್ಲಿ ಈ ಬೇವಿಷ್ಟಿನವನ್ನೆಲ್ಲ ಹಾಕ್ಬಿಟ್ಟು ಹದ್ದಿ ಇಡ್ತಾರೆ. ನೀವು ಕನಿಷ್ಠ ಪಕ್ಷ ಒಂದು 30 ನಿಮಿಷ ಇರಬೇಕು ಅಂತ ಹೇಳಿದ್ರಿ, ಈ ಬೇಗ ಹಿಂಗೆ ಹದ್ದಿ ಹಿಂಗೆ ಇಡೋದ್ರಿಂದ ಏನಾದರೂ ಅಷ್ಟೊಂದು ಅನುಕೂಲ ಆಗೋದಿಲ್ಲ ಅಂತೀರ? ನಾವು ಔಷಧದಲ್ಲಿ ಬೇಗ ಹದ್ದಿ ಇಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಆ ಕಂದುಗಳು ಈ ಒಂದು ದ್ರಾವಣನ ಕುಡ್ಕೊಳ್ಳೋದಿಲ್ಲ. ಅವಾಗ ಏನಾಗುತ್ತಪ್ಪ ಅಂದ್ರೆ ರೋಗ ಮತ್ತು ಕೀಟಗಳು ಬರ್ತಕ್ಕಂತ ಚಾನ್ಸ್ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಆ ಒಂದು ಡ್ರಮ್ ನಲ್ಲಿ ಕನಿಷ್ಠ ಒಂದು 30 ನಿಮಿಷಗಳ ಕಾಲ ಡ್ರಮ್ ನಲ್ಲಿ ಬಿಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಆ ಒಂದು ಕಂದುಗಳ ಒಳಭಾಗದಲ್ಲೆಲ್ಲ ಈ ಒಂದು ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಹೋಗ್ಬಿಟ್ಟು ಆ ಒಂದು ಕೀಟಗಳಿರ್ತಕ್ಕಂಥ ಕೋಶಗಳು ಅಥವಾ ರೋಗಾಣುಗಳು ಸಾಮಾನ್ಯವಾಗಿ ಸಾಯೋದಕ್ಕೆ ಪ್ರಾರಂಭ ಆಗ್ತದೆ. ಸರ್, ಕಂದು ನಾಟಿ ಮಾಡಿದ ಮೇಲೆ ನಾವು ನಮ್ಮ ರೈತರು ನೀರಿನ ನಿರ್ವಹಣೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ, ಅಲ್ಲಿ ಯಾವ ರೀತಿ ನೀರಿನ ನಿರ್ವಹಣೆ ಮಾಡ್ಬೇಕು ಸರ್? ಬಾಳೆ ಬೆಳೆಗೆ ಸಾಮಾನ್ಯವಾಗಿ ನಾವು ನೀರನ್ನ ಯಥೇಚ್ಛವಾಗಿ ಕೊಡದಲೇ ಹನಿ ನೀರಾವರಿ ಮೂಲಕ ನಾವು ನೀರನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಹನಿ ನೀರಾವರಿ ಪದ್ಧತಿನ ಸಾಮಾನ್ಯವಾಗಿ ಈ ತೋಟಗಾರಿಕಾ ಇಲಾಖೆ ಅಥವಾ ಕೃಷಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸಬ್ಸಿಡಿನ ಬಳಸ್ಕೊಂಡ್ಬಿಟ್ಟು ಬಾಳೆ ಬೆಳೆದಕ್ಕಂಥ ರೈತರು ಸಾಮಾನ್ಯವಾಗಿ ಹನಿ ನೀರಾವರಿನ ಅಳವಡಿಸಬೇಕಾಗುತ್ತೆ. ಈಗ ಸಾಕಷ್ಟು ಜನ ರೈತರು ಹನಿ ನೀರಾವರಿನ ಅಳವಡಿಸ್ತಾರೆ, ಕೆಲವು ರೈತರು ಕಾಲೇದ ಮುಖಾಂತರ ಕೊಡ್ತಾರೆ, ಅದರಿಂದ ಇಳುವರಿ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ? ಈಗ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗೋದ್ರಿಂದ ಅಂತರ್ಜಲದ ಮಟ್ಟವು ಸಹ ಕಡಿಮೆ ಆಗೋದ್ರಿಂದ ನಾವು ಇರ್ತಕ್ಕಂಥ ನೀರನ್ನ ಸಮರ್ಪಕ ಬಳಸಬೇಕು. ಅಂತ ಒಂದ್ ನಿಟ್ಟಿನಲ್ಲಿ ನಾವು ಬಾಳೆ ಬೆಳೆಗೆ ನೀವು ಹನಿ ನೀರಾವರಿ ಮೂಲಕ ನೀರು ಕೊಟ್ಟಾಗ ಗಿಡಗಳ ಬೆಳವಣಿಗೂ ಸಹ ಚೆನ್ನಾಗಿ ಆಗೋದ್ರ ಜೊತೆಗೆ ನಾವು ನಿರೀಕ್ಷಿತ ಪ್ರಮಾಣದ ಇಳುವರಿನ ನಿರೀಕ್ಷೆ ಮಾಡಬಹುದು. ಸರ್, ಈಗ ಬಾಳೆಗೆ ಕಟಾವಾಗದೊಳಗೆ ಎಷ್ಟು ಸರಿ ಮೇಲ್ಗೊಬ್ಬರ ಕೊಡಬೇಕಾಗುತ್ತೆ? ಬಾಳೆ ಗಿಡ ನೆಟ್ಟ ನಂತರ ಸಾಮಾನ್ಯವಾಗಿ ನಾವು ಬಾಳೆ ಗಿಡಕ್ಕೆ 3 ಬಾರಿ ಮೇಲ್ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಗಿಡ ನೆಟ್ಟಂತ 2-4 ತಿಂಗಳು ಮತ್ತು 6ನೇ ತಿಂಗಳಲ್ಲಿ ಸಾಮಾನ್ಯವಾಗಿ ನೀವು ಬಾಳೆಗೆ ರಾಸಾಯನಿಕ ಗೊಬ್ಬರನ ಕೊಡಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರ ಅಂದ್ರೆ ನೀವು ಯಾವ ಗೊಬ್ಬರ ಶಿಫಾರಸು ಮಾಡ್ತೀರಾ? ರಾಸಾಯನಿಕ ಗೊಬ್ಬರಗಳಲ್ಲಿ ಅವರಿಗೆ ಸಿಗ್ತಕ್ಕಂಥ ಅನುಗುಣವಾಗಿ ಯೂರಿಯಾ ಸಿಗುತ್ತೆ, DAP, ಪೊಟ್ಯಾಶ್, 3 ಪೊಟ್ಯಾಶು, 17, 19, 15 ಈ ರೀತಿಯಾದ ಬೇರೆ ಬೇರೆ ಗೊಬ್ಬರಗಳು ಸಹ ಕಾಂಪ್ಲೆಕ್ಸ್ ಗೊಬ್ಬರಗಳು ಸಹ ಇದಾವೆ. ಮತ್ತೆ ಯೂರಿಯಾ ಈ ತರ ಗೊಬ್ಬರಗಳು ಸಹ ಇದಾವೆ. ಇದರಲ್ಲಿ ಯಾವ ರೀತಿ ಗೊಬ್ಬರಗಳು ಅವರಿಗೆ ಸಿಗ್ತವೋ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ತಳವಾಳ ಕೃಷಿ ವಿಜ್ಞಾನ ಕೇಂದ್ರದಿಂದ ಆ ಒಂದು ಬಾಳೆ ಬೆಳೆಗೆ ಗೊಬ್ಬರದ ಶಿಫಾರಸನ್ನು ಮಾಡಿರ್ತೀವಿ, ಅದರ ಅನುಗುಣವಾಗಿ ಅವ್ರು ಬಳಸಬೇಕಾಗುತ್ತೆ. ಸರ್, ಈಗ ರಾಸಾಯನಿಕ ಗೊಬ್ಬರನ ಬಾಳೆ ಬೆಳೆಗೆ ಶಿಫಾರಸು ಮಾಡಿರೋದು ಹೇಳಿದ್ರಿ, ಅದ್ರ ಜೊತೆಗೆ ನಮ್ಮ ರೈತರು ಈ ಕೆರೆಗೋಡು ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಕೊಡ್ತಾರೆ, ಅದನ್ನು ಕೊಟ್ಟರೆ ಅನುಕೂಲ ಆಗುತ್ತಾ? ನಾವು ಬಾಳೆಯನ್ನ ಗಿಡ ನೆಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಬಾಳೆಗುಂಡಿಗೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗುತ್ತೆ. ಎರೆಹುಳ ಗೊಬ್ಬರ ತಪ್ಪಿರ ಕೊಟ್ಟಿಗೆ ಗೊಬ್ಬರನ ನಾವು ಗಿಡ ನೆಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಾಳೆಗಿಡ ಕೊಡಬೇಕು. ಬಾಳೆ ಗಿಡಕ್ಕೆ ಗಿಡ ನೆಡುವ ಸಂದರ್ಭದಲ್ಲಿ ಇದನ್ನ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಕೊಟ್ಟ ನಂತರ ಈ ತರ ಎರಡು ಮತ್ತು ನಾಲ್ಕು ಮತ್ತು ಆರನೇ ತಿಂಗಳಲ್ಲಿ ರಾಸಾಯನಿಕ ಗೊಬ್ಬರ ಕೊಡಬೇಕಾಗುತ್ತೆ. ಸರ್, ಮುಖ್ಯವಾಗಿ ಏನೇನು ರೋಗ ಬರುತ್ತೆ ಬಾಳೆಗೆ? ಬಾಳೆಯಲ್ಲಿ ಸಾಮಾನ್ಯವಾಗಿ ಏಲಕ್ಕಿ ಬಾಳೆಗೆ ಪ್ರಮುಖವಾಗಿ ಸೊರಗು ರೋಗ ಬರುತ್ತೆ, ನಂತರ ಎಲೆ ಚುಕ್ಕಿ ರೋಗ. ಈ ಎರಡು ರೋಗಗಳು ಸಾಮಾನ್ಯವಾಗಿ ಎಲೆ ಒಂದು ಏಲಕ್ಕಿ ಬಾಳೆಗೆ ಯಥೇಚ್ಛವಾಗಿ ಬರ್ತವೆ. ಇದನ್ನು ಹತೋಟಿ ಮಾಡಬೇಕಂದ್ರೆ ಏನ್ ಮಾಡಬೇಕು? ಏಲಕ್ಕಿ ಬಾಳೆಗೆ ಸಾಮಾನ್ಯವಾಗಿ ಬರ್ತಕ್ಕಂಥ ಈ ಸೊರಗು ರೋಗವನ್ನು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಮೊದಲೇದಾಗಿ ಕಂದುಗಳ ಆಯ್ಕೆ ಬಹಳ ಮುಖ್ಯ. ರೋಗ ರಹಿತ ತೋಟಗಳಿಂದ ನಾವು ಸಾಮಾನ್ಯವಾಗಿ ಕಂದುಗಳನ್ನ ಆಯ್ಕೆ ಮಾಡಬೇಕು. ನಂತರ ಕಂದುಗಳನ್ನ ಆಯ್ಕೆ ಮಾಡಿದ ನಂತರ ಬೇರುಗಳನ್ನು ತೆಗೆದುಬಿಟ್ಟು ಕಂದುಗಳನ್ನ ಉಪಚಾರ ಮಾಡಬೇಕು. ಕಂದುಗಳ ಉಪಚಾರ ಮಾಡಿದ ನಂತರ ನಾವು ಗುಂಡಿಗೆ ಇಡ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿಗೆ ಗೊಬ್ಬರ, ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಟ್ರೈಕೋಡರ್ಮ ಎರೆಗೊಬ್ಬರ ಈ ರೀತಿಯ ಗೊಬ್ಬರಗಳನ್ನ ನಾವು ಹಾಕಬೇಕಾಗುತ್ತೆ. ಸರ್, ಈಗ ರೋಗ ಬಂದಾಗ ಅದು ಹತೋಟಿ ಮಾಡಬೇಕಂದ್ರೆ ಈಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನಾಗಲಿ ಇಲ್ಲ ಕೃಷಿ ವಿಜ್ಞಾನ ಕೇಂದ್ರದ ನಿಮ್ಮಂತ ವಿಜ್ಞಾನಿಗಳನ್ನ ಕಂಡು ಒಂದು ಅವ್ರು ಶಿಫಾರಸ್ ಮಾಡಿದಂತ ಔಷಧಿ ಸಿಂಪಡಣೆ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಕೆಲವು ರೈತರು ಏನಂದ್ಬಿಟ್ರೆ ಯಾವುದೋ ಒಂದು ಗೊಬ್ಬರದ ಅಂಗಡಿಗೆ ಹೋಗ್ತಾರೆ, ಅವರು ಏನೋ ಒಂದು ಔಷಧಿ ಶಿಫಾರಸ್ ಮಾಡ್ತಾರೆ, ಅದನ್ನ ಎರಡು ಮೂರು ತರದ ಔಷಧಿ ತಂದು ಸಿಂಪಡಣೆ ಮಾಡ್ತಾರೆ, ಇದರಿಂದ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು? ಸರ್, ಸಾಮಾನ್ಯವಾಗಿ ಎರಡು ಮೂರು ಕೀಟನಾಶಕ ಅಥವಾ ರೋಗನಾಶಕವನ್ನ ಶಿಫಾರಸು ಮಾಡತಕ್ಕಂಥ ಸಂದರ್ಭದಲ್ಲಿ ಅವನ್ನ ನಿರ್ದಿಷ್ಟವಾದ ಬೆಳೆಗೆ ಸಾಮಾನ್ಯವಾಗಿ ಅದನ್ನ ಶಿಫಾರಸು ಮಾಡಿರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅದರಿಂದ ಪರಿಣಾಮ ಆಗುತ್ತೋ ಇಲ್ವೋ ಗೊತ್ತಾಗೋದಿಲ್ಲ. ನಾವು ಒಂದು ರೋಗನಾಶಕ ಮತ್ತು ಒಂದು ಕೀಟನಾಶಕ ಇವನ್ನ ಮಿಶ್ರಣ ಮಾಡಿದಾಗ ಮಾತ್ರ ಸಾಮಾನ್ಯವಾಗಿ ಬಾಳೆ ಬೆಳೆಗೆ ಅದರ ಪರಿಣಾಮ ಆಗ್ತದೆ. ಸಾಮಾನ್ಯ ರೈತರು ಬಳಸತಕ್ಕಂಥ ಸಂದರ್ಭದಲ್ಲಿ ನಾಲ್ಕೈದು ಕೀಟನಾಶಕಗಳು ರೋಗನಾಶಕಗಳು ಬೆಳವಣಿಗೆ ಪ್ರಚೋದಕಗಳು ಇವನ್ನೆಲ್ಲ ಉಪಯೋಗಿಸೋದ್ರಿಂದ ಯಾವುದರಿಂದ ಏನು ಪರಿಣಾಮ ಆಗ್ತದೆ ಅನ್ನೋದು ಸಾಮಾನ್ಯವಾಗಿ ನಮಗೆ ತೋಟದಲ್ಲಿ ಗೊತ್ತಾಗೋದಿಲ್ಲ. ಆದ್ರಿಂದ ಸಾಮಾನ್ಯವಾಗಿರ್ತಕ್ಕಂಥ ರೈತರು ಬಾಳೆ ಬೆಳೆಗೆ ಸಿಂಪಡಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ರೋಗನಾಶಕ, ಒಂದು ಕೀಟನಾಶಕ ಮತ್ತು ಒಂದು ಬೆಳವಣಿಗೆ ಈ ರೀತಿಯಾದಂಥ ಮೂರನ್ನು ಮಿಶ್ರಣ ಮಾಡಿಬಿಟ್ಟು ನಾವು ಸಾಮಾನ್ಯವಾಗಿ ಬಾಳೆಗೆ ಸಿಂಪಡಣೆ ಮಾಡಬೇಕು. ಸರ್, ಈಗ ರೋಗ ಬಿದ್ದಂಥ ಸಂದರ್ಭದಲ್ಲಿ ಅದರಿಂದ ಏನಾದರೂ ಒಂದೆರಡು ಎಲೆ ಕಿತ್ಕೊಂಡ್ಬಂದು ನಿಮ್ಮಂಥ ವಿಜ್ಞಾನಿಗಳಿಗೆ ತೋರಿಸಿದಾಗ ಅದಕ್ಕೆ ಉತ್ತಮವಾದ ಒಂದು ಶಿಫಾರಸು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ? ಹೌದು, ನಾವು ನಮ್ಮ ಕೇಂದ್ರಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರೈತರು ಆ ರೋಗ ಬಾಧಿತ ಗಿಡದ ಎಲೆಗಳನ್ನ ತರೋದ್ರ ಮೂಲಕ ನಮಗೆ ತೋರಿಸಿದಾಗ ಅದಕ್ಕೆ ನಾವು ಸೂಕ್ತವಾದ ಹತೋಟಿ ಕ್ರಮಗಳನ್ನ ಅವ್ರಿಗೆ ಹೇಳೋದಕ್ಕೆ ಸಹಾಯ ಆಗುತ್ತೆ. ನಾವು ಸಾಕಷ್ಟು ತೋಟಗಳು ನೋಡಿದಾಗ ಎಲೆ ಎಲ್ಲ ಕೆಂಪಾಗಿ ಒಣಗ್ತಾ ಇರುತ್ತೆ, ಅದು ಏನು ರೋಗ ಅನ್ಸುತ್ತೆ? ಸರ್, ಎಲೆ ಸಾಮಾನ್ಯವಾಗಿ ಹಳದಿ ಆಗ್ತಕ್ಕಂಥದ್ದು ಬಾಳೆಯಲ್ಲಿ ಎರಡು ಮೂರು ರೀತಿ ಕಾರಣಗಳಿಂದ ಬಾಳೆ ಹಳದಿ ಆಗ್ತದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಜಮೀನು ಶೀತ ಆಯಿತು ಅಂತಂದ್ರೆ ನೀರನ್ನ ಯಥೇಚ್ಛವಾಗಿ ನಿಲ್ಲಿಸಿದಾಗ ಎಲೆ ಹಳದಿ ಬಣ್ಣ ಕೆದ್ದಿರುತ್ತವೆ. ನಂತರ ಪೋಷಕಾಂಶಗಳ ಕೊರತೆ, ಅದರಲ್ಲೂ ಸಾರಜನಕ ಕೊರತೆಯಾದಾಗೂ ಸಹ ನಮಗೆ ಬಾಳೆ ಎಲೆ ಹಳದಿ ಆಗೋದೇ ಪ್ರಾರಂಭ ಆಗುತ್ತೆ. ನಂತರ ಈ ಒಂದು ಬಾಳೆಗೆ ನಾನು ಸೊರಗು ರೋಗ ಬರ್ತದೆ ಅಂತ ಹೇಳಿದೆ. ಈ ಸೊರಗು ರೋಗ ಬಂದಾಗಲೂ ಸಹ ನಮಗೆ ಎಲೆ ಕೆಳಭಾಗದಲ್ಲಿರ್ತಕ್ಕಂಥ ಎಲೆಗಳು ಸಹ ಹಳದಿ ಬಣ್ಣದಕ್ಕೆ ತಿರುಗ್ತವೆ. ಈಗ ಸರ್, ಈಗ ಸಾಕಷ್ಟು ರೋಗ ಮತ್ತು ಕೀಟಗಳ ಬಗ್ಗೆ ಹೇಳಿದ್ರಿ, ಪ್ರಮುಖವಾಗಿ ಇದಕ್ಕೆ ಕಾಂಡಕೊರಕ ಹುಳು ಬರುತ್ತೆ, ಅದ್ರ ಬಗ್ಗೆ ಯಾವ ರೀತಿ ಮಾಹಿತಿ ಹೇಳ್ತೀರಿ? ಈ ಒಂದು ಕಾಂಡಕೊರಕತ ಹುಳು ಗಿಡ ನೆಟ್ಟಂತ ಸಂದರ್ಭದಲ್ಲಿ ಏಲಕ್ಕಿ ಬಾಳೆ ಪ್ರಮುಖವಾಗಿ ಬರೋದ್ರಿಂದ ಈ ಒಂದು ಹುಳ ಕಂದು ಬಣ್ಣದ ಇರತಕ್ಕಂಥ ಒಂದು ಹುಳು ಚಾಕ್ಲೇಟ್ ಬಣ್ಣದಲ್ಲೂ ಸಹ ಇರ್ತದೆ. ಈ ಒಂದು ಹುಳುವು ಸಾಮಾನ್ಯವಾಗಿ ದಿಂಡನ್ನ ಕೊರೆಯೋದ್ರಿಂದ ಏಲಕ್ಕಿ ಬಾಳೆಯಲ್ಲಿ ಪ್ರಮುಖವಾಗಿ ದಿಂಡು ಸ್ಮೂತ್ ಆಗಿರೋದ್ರಿಂದ ಆ ಒಂದು ದಿಂಡನ್ನ ಕೊರೆಯುತ್ತದೆ. ಕೊರೆದಂತ ಸಂದರ್ಭದಲ್ಲಿ ಆ ಒಂದು ಭಾಗದಿಂದ ಅಂಟು ಬರೋದಕ್ಕೆ ಪ್ರಾರಂಭ ಆಗ್ತದೆ. ಅಂಟು ಬಂದಾಗ ಸಾಮಾನ್ಯವಾಗಿ ಕೆಳಭಾಗ ಇರತಕ್ಕಂಥ ಎಲೆಗಳು ಹಳದಿ ಬಣ್ಣ ತಿರುಗುತ್ತವೆ, ಗಿಡಗಳ ಬೆಳವಣಿಗೆ ಸಾಮಾನ್ಯವಾಗಿ ಕುಂಠಿತವಾಗ್ತದೆ. ಕೊನೆಯದಾಗಿ ಜೋರಾಗಿ ಗಾಳಿ ಬೀಸಿದಂತ ಸಂದರ್ಭದಲ್ಲಿ ಆ ಕೊರದಂತ ಭಾಗದಲ್ಲಿ ಈ ಒಂದು ಗಿಡಗಳು ನೆಲಕ್ಕೆ ಮುರ್ಕೊಂಡ್ಬಿಡ್ತವೆ. ಅಂದ್ರೆ ಈ ತರ ಕಾಂಡಕೊರಕ ಹುಳುವನ್ನ ಹತೋಟಿ ಮಾಡಲಿಲ್ಲ ಅಂದ್ರೆ ಇದ್ರ ಇಳುವರಿ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಒಂದು ಬಾರಿ ಈ ಒಂದು ಕಾಂಡಕೊರಕ ಹುಳು ನಮ್ಮ ಜಮೀನಲ್ಲಿ ಕಾಣಿಸ್ಕೊಂಡ ನಂತರ ಈ ಒಂದು ಹುಳು ಒಂದು ಗಿಡವನ್ನ ಹಾನಿ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಗಿಡಗಳಿಗೆ ಹೋಗೋದ್ರಿಂದ ನಮಗೆ ಇದರಿಂದ ಆಗ್ತಕ್ಕಂಥ ಹಾನಿ ಯಥೇಚ್ಛವಾಗಿ ಉಂಟಾಗ್ತದೆ. ಹಾನಿ ಇದನ್ನ ಒಂದು ಔಷಧಿ ಮುಖಾಂತರ ಸಿಂಪಡಣೆ ಮಾಡಿ ಹತೋಟಿ ಮಾಡಬಹುದು, ಅಥವಾ ಬಿದ್ದಿರ್ತಕ್ಕಂಥ ಕಾಂಡಕೊರಕ ಹುಳ ತಗಲಿರ್ತಕ್ಕಂಥ ಸಸಿನ ಬುಡ ಸಮೇತ ಕಿತ್ತು ಸುಟ್ಟಾಕೋದ್ರಿಂದ ಏನಾದ್ರೂ ಅನುಕೂಲ ಆಗುತ್ತೆ? ಈ ಹುಳ ಹಾನಿ ಮಾಡಿರ್ತಕ್ಕಂಥ ಗಿಡಗಳನ್ನ ಕಿತ್ತು ಹಾಕೋದ್ರ ಜೊತೆಗೆ ಸಾಮಾನ್ಯವಾಗಿ ಗಿಡ ನೆಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಒಂದು ಕೀಟ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಗುಂಡಿಗಳಿಗೆ ಉಪಚಾರ ಮಾಡ್ತಕ್ಕಂಥದ್ದು, ಕಾರೋಫೋರನ್ ಹರಡುಗಳನ್ನ ಒಂದೊಂದು ಗುಂಡಿಗೆ 10-10 ಗ್ರಾಂ ಅಂತ ಹಾಕಬೇಕು. ನಂತರ 2 ತಿಂಗಳಿಗೆ ಒಂದು ಬಾರಿ ಗೊಬ್ಬರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಗಿಡದ ಬುಡಕ್ಕೆ ಸಹ ನಾವು ಈ ಕಾರೋಫೆರಾನ್ ಹರಡುಗಳನ್ನ ಗಿಡಕ್ಕೆ 10-10 ಗ್ರಾಂ ಕೊಡಬೇಕಾಗುತ್ತೆ. ನಂತರ ಬಾಳೆಯಲ್ಲಿ ಆದಷ್ಟು ಸ್ವಚ್ಛತೆ ಬಗ್ಗೆ ಹೆಚ್ಚಿನದಾಗಿ ಗಮನ ಕೊಡಬೇಕಾಗುತ್ತೆ. ಇರ್ತಕ್ಕಂಥ ಕಳೆಗಳಾಗಬಹುದು ಅಥವಾ ಒಳಗಿರ್ತಕ್ಕಂಥ ಎಲೆಗಳನ್ನ ತೆಗೆದುಬಿಟ್ಟು ಆದಷ್ಟು ಸ್ವಚ್ಛತೆ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕಾಗುತ್ತೆ. ನಂತರ ಕೊನೆಯದಾಗಿ ನಾವು 2 ತಿಂಗಳಿಗೆ ಒಂದು ಬಾರಿ ಕ್ಲೋರೋಪರಿಪಾಸ್ ದ್ರಾವಣವನ್ನು ನಾವು ಬುಡಕ್ಕೆ ಹಾಕೋದ್ರ ಜೊತೆಗೆ ಆ ಒಂದು ದಿಂಡಿಗೂ ಸಹ ಸಿಂಪಡಣೆ ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಕ್ರಮಗಳು ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿದಾಗ ಮಾತ್ರ ಈ ಬಾಳೆಗೆ ಬರ್ತಕ್ಕಂತಹ ಕಾಂಡ ಕೊರಕತ ಹುಳುವನ್ನು ನಾವು ನಿರ್ವಹಣೆ ಮಾಡಬಹುದು, ನಿರ್ವಹಣೆ ಮಾಡಿ ಹೆಚ್ಚಿನ ಲಾಭ ಪಡ್ಕೋಬಹುದು. ಸರ್, ಈಗ ಬಾಳೆಗೆ ಇಷ್ಟೊಂದೆಲ್ಲ ಗೊಬ್ಬರ ಕೊಟ್ಟಮೇಲೆ ಈ ಲಘು ಪೋಷಕಾಂಶಗಳು ಕೊಡೋದ್ರಿಂದ ಏನಾದರೂ ಅನುಕೂಲ ಆಗುತ್ತಾ? ಪ್ರತಿಯೊಂದು ಬೆಳೆಗೂ ಸಹ ಲಘು ಪೋಷಕಾಂಶಗಳ ಅಗತ್ಯವಿರೋದ್ರಿಂದ ನಾವು ಬಾಳೆ ಬೆಳೆಗೆ ಜಿಂಕು, ಬೋರಾನು, ಕಾಪರ್ ಈ ರೀತಿಯಾದಂತಹ ಒಂದು ಲಘು ಪೋಷಕಾಂಶಗಳನ್ನು ಕೊಟ್ಟಾಗ ನಮಗೆ ನಿರ್ದಿಷ್ಟ ಪ್ರಮಾಣದ ಇಳುವರಿಯನ್ನ ನಾವು ಬಾಳೆಗಿಡದಿಂದ ಪಡಿಬಹುದು. ಈ ಒಂದು ಪೋಷಕಾಂಶಗಳು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಬಾಳೆಗಿಡಕ್ಕೆ ಬೇಕಾಗ್ತವೆ. ಯಾವ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ? ಬಾಳೆಗೆ ಲಘು ಪೋಷಕಾಂಶ ಕೊಡ್ತಕ್ಕಂತ ಸಂದರ್ಭ ಅಂತಂದ್ರೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಬಾಳೆ ಬೆಳೆಗೆ ಬನಾನಾ ಸ್ಪೆಷಲ್ ಎಂಬ ಒಂದು ಲಘು ಪೋಷಕಾಂಶ ಮಿಶ್ರಣವನ್ನು ನಾವು ತಯಾರು ಮಾಡ್ತಿದ್ವಿ. ಆಸಕ್ತಿ ಇರತಕ್ಕಂಥ ರೈತರು ಈ ಒಂದು ಲಘು ಪೋಷಕಾಂಶಗಳ ಮಿಶ್ರಣ ಬನಾನಾ ಸ್ಪೆಷಲ್ ಅನ್ನ ಬಾಳೆ ಗಿಡ ನೆಟ್ಟಂತ 5ನೇ ತಿಂಗಳಿಂದ ಸಾಮಾನ್ಯವಾಗಿ ನಾವು ಬಾಳೆಗೆ ಸಿಂಪಡಣೆ ಮಾಡಬೇಕು. ಎಷ್ಟು ಸರಿ ಕೊಡಬೇಕಾಗುತ್ತೆ? 5ನೇ ತಿಂಗಳಿಂದ ಪ್ರಾರಂಭವಾಗಿ ತಿಂಗಳಿಗೆ ಒಂದು ಬಾರಿ ಹಂಗೆ 5, 6, 7, 8 ನಂತರ ಕೊನೆ ಬಂದಂತ ನಂತರ 30 ದಿನ ನಂತರ ಮತ್ತು 60 ದಿನದಲ್ಲಿ ಒಟ್ಟು 6 ಬಾರಿ ಈ ಒಂದು ಸಿಂಪಡಣೆಯನ್ನು ನಾವು ಬಾಳೆ ಬೆಳೆಗೆ ಮಾಡಬೇಕಾಗುತ್ತೆ. 6 ಬಾರಿ ಸಿಂಪಡಣೆ ಮಾಡಬೇಕು, ಅದಕ್ಕೆ ನಮ್ಮ ರೈತರು ಎಷ್ಟು ವೆಚ್ಚ ಭರಿಸಬೇಕಾಗುತ್ತೆ? ಇದರಿಂದ ನೀವು ಸಿಂಪಡಣೆ ಮಾಡೋದ್ರಿಂದ ಆಗ್ತಕ್ಕಂತ ನಮಗೆ ಇಳುವರಿಯಲ್ಲಿ ಸಾಮಾನ್ಯವಾಗಿ 10-15% ಇಳುವರಿ ಆಗೋದ್ರಿಂದ ನೀವು ಮಾಡ್ತಕ್ಕಂತ ಖರ್ಚು ಇದಕ್ಕೆ ಅಂತ ಗಣನೀಯ ಪ್ರಮಾಣದ ಆಗೋದಿಲ್ಲ. ನಮಗೆ ಬರ್ತಕ್ಕಂತ ಇಳುವರಿಯಲ್ಲಿ ಬರ್ತಕ್ಕಂತ ಆದಾಯ ಈ ಒಂದು ಸಿಂಪಡಣೆಗಿಂತ ಹೆಚ್ಚಾಗೋದ್ರಿಂದ ಈ ಒಂದು ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಾವು ಸಿಂಪಡಣೆ ಮಾಡಬಹುದು. ಈ ಸಿಂಪಡಣೆ ಬಳಸೋದ್ರಿಂದ ಒಂದು 10-15% ಇಳುವರಿ ಜಾಸ್ತಿ ಆಗುತ್ತೆ. ಇಳುವರಿ ಜಾಸ್ತಿ ಆಗೋದ್ರಿಂದ ಬರ್ತಕ್ಕಂತ ಈಗ ಒಂದು ಏಲಕ್ಕಿ ಬಾಳೆಗೆ ಸಾಮಾನ್ಯವಾಗಿ 30-40 ರೂಪಾಯಿ ಒಂದು ಕೆಜಿಗೆ ಬೆಲೆ ಇರೋದ್ರಿಂದ ನಮಗೆ ಅದರಿಂದ ಬರ್ತಕ್ಕಂಥ ಆದಾಯ ಜಾಸ್ತಿ ಇರೋದ್ರಿಂದ ನಾವು ಸಿಂಪಡಣೆಗೆ ಬರ್ತಕ್ಕಂತ ವೆಚ್ಚ ಕಡಿಮೆ ಪ್ರಮಾಣದಲ್ಲಿರ್ತದೆ. ಅದರಿಂದ ಈ ಸಿಂಪಡಣೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಆಗ್ತಕ್ಕಂಥ ನಷ್ಟಕ್ಕಿಂತ ಲಾಭವೇ ಹೆಚ್ಚಾಗಿರ್ತದೆ. ಈಗ ಬಾಳೆ ಸ್ಪೆಷಲ್ ಅಂದ್ರೆ ಎಲೆಗೆ ಸಿಂಪಡಣೆ ಮಾಡಿಕೊಡ್ಬೇಕು ಅಲ್ವಾ? ಬಾಳೆ ಬನಾನಾ ಸ್ಪೆಷಲ್ ನ ಬಾಳೆ ಎಲೆಗೆ ಸಿಂಪಡಣೆ ಮಾಡೋದ್ರ ಜೊತೆಗೆ ಸಾಮಾನ್ಯ ಸಿಂಪಡಣೆ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು 1-15 ಲೀಟರ್ ನೀರಿಗೆ 75 ಗ್ರಾಮ್ ಬನಾನಾ ಸ್ಪೆಷಲ್, ಅದ್ರ ಜೊತೆಗೆ ನಾವು ಶಿಲೀಂಧ್ರನಾಶಕ ಅಥವಾ ಕೀಟನಾಶಕನೂ ಸಹ ಮಿಶ್ರಣ ಮಾಡಿಬಿಟ್ಟು ನಾವು ಸಿಂಪಡಣೆ ಮಾಡಬಹುದು. ಸಾಮಾನ್ಯವಾಗಿ ರೈತರು ಸಿಂಪಡಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಕೀಟನಾಶಕ ಅಥವಾ ರೋಗನಾಶಕ ಅಥವಾ ನೀವು ಬನಾನಾ ಸ್ಪೆಷಲ್ ಮೂರನ್ನ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಬಾಳೆ ಬೆಳೆಗೆ ಹಲವಾರು ಬಾರಿ ಸಿಂಪಡಣೆ ಮಾಡೋದನ್ನ ತಪ್ಪಿಸಬಹುದು. ನಮಗೆ 1 ಬಾರಿ ಸಿಂಪಡಣೆ ಮಾಡಬೇಕು ಅಂದ್ರೆ ಹೆಚ್ಚು ಖರ್ಚಾಗ್ತದೆ. ಈ 3ನ ಸಿಂಪಡಣೆ ಮಾಡೋದ್ರಿಂದ ರೋಗಗಳು ನಿರ್ವಹಣೆ ಆಗೋದ್ರ ಜೊತೆಗೆ ಬೆಳೆಗೆ ಬಾಳೆ ಬೆಳೆಗೆ ಲಘು ಪೋಷಕಾಂಶ ಸಿಗೋದ್ರಿಂದ ನಮಗೆ ಚೆನ್ನಾಗಿ ನಮಗೆ ಇಳುವರಿ ಬರ್ತಕ್ಕಂಥ ಸಂದರ್ಭ ಇರ್ತದೆ. ಸರ್, ಈ ಬನಾನಾ ಸ್ಪೆಷಲ್ ದಿಂದ ಸಾಕಷ್ಟು ಅನುಕೂಲ ಇದೆ. ನಮ್ಮ ರೈತರು ಈಗ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ನಮಗೆ ಹತ್ರದಲ್ಲಿ ಸಿಗಬೇಕಂದ್ರೆ ಅಲ್ಲಿ ತಾಲೂಕು ಹೋಬಳಿ ಮಟ್ಟದಲ್ಲೂ ಸಿಗುತ್ತಾ, ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಪಡ್ಕೋಬೇಕು ಇದನ್ನ? ಈ ಒಂದು ಬನಾನಾ ಸ್ಪೆಷಲ್ ಅನ್ನ ಸಾಮಾನ್ಯ ನಾವು ನಮ್ಮ ಒಂದು ತಳಬಾಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಉತ್ಪಾದನೆ ಮಾಡೋದ್ರಿಂದ ಆಸಕ್ತಿ ಅಂತ ಇರತಕ್ಕಂಥ ರೈತರು ನಮ್ಮಲ್ಲಿಗೆ ಬಂದ್ಬಿಟ್ಟು ದಾವಣಗೆರೆಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಈ ಒಂದು ಲಘು ಪೋಷಕಾಂಶ ಮಿಶ್ರಣ ಬನಾನಾ ಸ್ಪೆಷಲ್ ಅನ್ನ ತಗೊಂಡೋಗ್ಬಿಟ್ಟು ಸಿಂಪಡಣೆ ಮಾಡಬಹುದು. ಅದೇನು ಚಳ್ಳಕೆರೆ, ಜಗಳೂರು ಇಲ್ಲ ಚಿತ್ರದುರ್ಗ ತೋಟಗಾರಿಕೆ ಇಲಾಖೆಯಲ್ಲಿ ಏನು ಸಿಗೋದಿಲ್ಲ? ಇಲ್ಲ, ಬೇರೆ ಬೇರೆ ಇಲಾಖೆಗಳಿನ್ನು ಈಗ ಈ ಸಮಯದಲ್ಲಿ ಪ್ರಸ್ತುತ ಸಮಯದಲ್ಲಿ ಅವನ್ನ ಇಲಾಖೆಯಲ್ಲಿ ಉತ್ಪಾದನೆ ಮಾಡ್ತಾ ಇಲ್ಲ. ಅದನ್ನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಏಸರ್ಘಟ್ಟದಿಂದ ನಾವು ಒಂದು ತಂತ್ರಜ್ಞಾನವನ್ನ ನಮ್ಮ ಒಂದು ಕೇಂದ್ರಕ್ಕೆ ತಗೊಂಡಿದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ಅದನ್ನ ನಮ್ಮಲ್ಲೇ ಉತ್ಪಾದನೆ ಮಾಡೋದ್ರಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದನ್ನ ಕೊಳ್ಬೇಕು. ಬೇರೆ ತೋಟಗಾರಿಕೆ ಇಲಾಖೆ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಈ ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ತಾ ಪ್ರಸ್ತುತ ಪರಿಸ್ಥಿತಿ ಉತ್ಪಾದನೆ ಮಾಡ್ತಾ ಇಲ್ಲ. ಉತ್ಪಾದನೆ ಮಾಡ್ತಾ ಇಲ್ಲ. ನೀವು ಮಾರಾಟ ವ್ಯವಸ್ಥೆ ಒಂದು ಎಲ್ಲ ಪ್ರತಿಯೊಬ್ಬರು ರೈತರಿಗೆ ಸಿಗೋ ಮಟ್ಟಕ್ಕೆ ಏನಾದರೂ ಸಿಗೋ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಏನಾದರೂ ಮುಂದೆ ಯೋಚನೆ ಮಾಡಿದ್ರೆ? ಮುಂದಿನ ದಿನಗಳಲ್ಲಿ ಆ ಒಂದು ಆಲೋಚನೆ ನಮ್ಮ ಒಂದು ತಳಬಾಳು ಕೃಷಿ ಕೇಂದ್ರದಲ್ಲ ಇರ್ತಕ್ಕಂತಹ ವಿಜ್ಞಾನಿಗಳಲ್ಲಿ ಮನದಲ್ಲಿದೆ. ಸಮ ಮುಂದೆ ಈ ಬಾಳೆ ಬೆಳೆಗಾರ ಸಂಘಗಳನ್ನ ಮಾಡ್ತಕ್ಕಂಥ ಆ ಸಂಘಗಳಿಗೆ ಕೊಡ್ತಕ್ಕಂಥದ್ದು ಅಥವಾ ರೈತರ ಮೂಲಕ ರೈತರ ನಮ್ಮಿಂದಲೇ ಪ್ರಚಾರ ಆಗ್ಬಿಟ್ಟು ನಮ್ಮಲ್ಲಿಗೆ ಬಂದು ತಗೊಳ್ತಕ್ಕಂಥದ್ದು ಅಥವಾ ನಾವು ಹೋಬಳಿ ಲೆವೆಲ್ ಅಥವಾ ತಾಲೂಕು ಲೆವೆಲ್ ಅಲ್ಲಿ ಎಲ್ಲಾದ್ರೂ ಒಂದು ಅಂಗಡಿಯಲ್ಲಿ ಒಂದು ವಸ್ತುವನ್ನ ಬನಾನಾ ಸ್ಪೆಷಲ್ ಒಂದು ಲಘು ಪೋಷಕ ಮಿಶ್ರವನ್ನು ಇಡ್ತಕ್ಕಂಥದ್ದು ಈ ಒಂದು ಆಲೋಚನೆಗಳು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ಈಗ ರೋಬೋಸ್ಟು, ಏಲಕ್ಕಿ ಬಾಳೆ ಇವೆಲ್ಲ ಒಂದು ಬೆಳೆಗಳು ಬೆಳಿಬೇಕಾದ್ರೆ ನಮ್ಮ ರೈತರು ಯಾವ್ದು ಬೆಳೆದ್ರೆ ಹೆಚ್ಚು ಲಾಭ ಅನ್ಸುತ್ತೆ? ಏಲಕ್ಕಿ ಬೆಳೆಯಿಂದಾನೆ ಹೆಚ್ಚು ಲಾಭನ? ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ಏಲಕ್ಕಿ ಬಾಳೆ ಅಥವಾ ಪಚ್ಚ ಬಾಳೆ ಈ ಎರಡು ಬಾಳೆಗಳಲ್ಲಿ ಸಾಮಾನ್ಯವಾಗಿ ಏಲಕ್ಕಿ ಬಾಳೆಗೆ ನಮಗೆ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ದರ ಇರೋದ್ರಿಂದ ಸಾಮಾನ್ಯವಾಗಿರ್ತಕ್ಕಂಥ ರೈತರು ಆ ಒಂದು ಬೆಳೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ. ಈ ಪಚ್ಚಬಾಳೆ ಇದಕ್ಕೆ ಸಾಮಾನ್ಯವಾಗಿ ಮಾರ್ಕೆಟ್ ನಲ್ಲಿ 1 ಕೆಜಿಗೆ 5 ರೂಪಾಯಿ ಮಿನಿಮಮ್ ಇರುತ್ತೆ. ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಮಳೆ ಕಡಿಮೆ ಇದ್ದಂತ ಕಾರಣದಲ್ಲಿ ಬೆಳೆ ಕಡಿಮೆ ಇರೋದ್ರಿಂದ ಆ ಒಂದು ಬೆಳೆಗೂ ಸಹ ಹೆಚ್ಚಿನ ಬೆಲೆ ಬಂದಂತಾಗಿದೆ. 1 ಕೆಜಿ ಪಚ್ಚಬಾಳೆಗೆ 10 ರೂಪಾಯಿ ಮಾರ್ಕೆಟ್ ಇರೋದ್ರಿಂದ ರೈತರು ಸಹ ಆ ಒಂದು ಬೆಳೆಗೂ ಸಹ ಒಲವನ್ನು ತೋರಿಸ್ತಾರೆ. ಈ ಎರಡು ಬಾಳೆಗಳನ್ನ ಹೋಲಿಕೆ ಮಾಡಿದಾಗ ಏಲಕ್ಕಿ ಬಾಳೆಯಲ್ಲಿ ಅತ್ಯಂತ ಅದಕ್ಕೆ ಸಿಗ್ತಕ್ಕಂತ ಲಾಭ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿರ್ತಕ್ಕಂಥ ರೈತರು ಆ ಒಂದು ಬೆಳೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ. ಈ ಬಾಳೆನ ಯಾವ ಸಂದರ್ಭದಲ್ಲಿ ಕಟಾವಿಗೆ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡು ರೈತರು ಬೆಳೆದ್ರೆ ಹೆಚ್ಚು ಲಾಭ ಪಡಿಬಹುದು ಅನ್ಸುತ್ತೆ. ಸಾಮಾನ್ಯವಾಗಿ ಬಾಳೆನ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಜೂನ್ ಜುಲೈಲಿ ನಾಟಿ ಮಾಡ್ತಾರೆ, ವರ್ಷ ಪೂರ್ತಿ ಸಹ ಇದನ್ನ ಬಾಳೆ ಬೆಳೆನ ನಾಟಿ ಮಾಡಬಹುದು. ಚಳಿಗಾಲದ ದಿನಗಳನ್ನ ಬಿಟ್ಬಿಟ್ಟು ಮಾತ್ರ ಇದನ್ನ ಬೇಸಿಗೆ ಅಥವಾ ಮುಂಗಾರಿನಲ್ಲಿ ನಾವು ನಾಟಿ ಮಾಡಬೇಕು. ನಾವು ನಾಟಿ ಮಾಡಿದ ನಂತರ ಸಾಮಾನ್ಯವಾಗಿ ಈ ಒಂದು ಬೆಳೆ 14 ತಿಂಗಳಿಗೆ ಕಟಾವು ಬರೋದ್ರಿಂದ 14 ತಿಂಗಳ ಕಟಾವು ಬರೋದ್ರಿಂದ ಸಾಮಾನ್ಯವಾಗಿ ಹಬ್ಬದ ದಿನಗಳಲ್ಲಿ ಈ ಒಂದು ಬೆಳೆಗೆ ಹೆಚ್ಚಿನ ಬೆಲೆ ಮಾರ್ಕೆಟಲ್ಲಿ ದೊರೆಯೋದ್ರಿಂದ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನಾವು ಬಾಳೆ ಬೆಳೆಯನ್ನು ನಾಟಿ ಮಾಡಬೇಕು. ಅಂದ್ರೆ ಶ್ರಾವಣ, ದಸರಾ, ಯುಗಾದಿ ಹಬ್ಬ ಈ ತರ ಸಂದರ್ಭದಲ್ಲಿ ಬಂದ್ರೆ ಹೆಚ್ಚು ಲಾಭ ಸಿಗುತ್ತೆ ನಮ್ಮ ರೈತರಿಗೆ. ಹಬ್ಬದ ದಿನಗಳಲ್ಲಿ ಸಾಮಾನ್ಯವಾಗಿ ಕಟಾವು ಬಂದಂತ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರ ದೊರೆಯೋದ್ರಿಂದ ಆ ಒಂದು ದಿನಕ್ಕೆ ಅನುಗುಣವಾಗಿ ನಾವು ಒಂದು ವರ್ಷ ಹಿಂದಿನ ಭಾಗ ನೋಡ್ಕೊಂಡ್ಬಿಟ್ಟು ನಾವು ನಾಟಿ ಮಾಡಬೇಕಾಗುತ್ತೆ. ಸರ್, ಬಾಳೆಗೆ ಮಾರುಕಟ್ಟೆ ಒಂದು ಅನುಕೂಲ ಇರೋದ್ರಿಂದ ನಮ್ಮ ರೈತರು ಬೆಳೆದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ, ಇದಕ್ಕೆ ಮಾರುಕಟ್ಟೆ ಸಮಸ್ಯೆ ಏನಿಲ್ಲಲ್ವಾ ಸರ್? ಇದು ಒಂದು ಹಣ್ಣಿನ ಬೆಳೆ ಆದ್ರಿಂದ ಪ್ರತಿಯೊಬ್ಬ ಮನುಷ್ಯರು ಸಹ ಈ ಒಂದು ಬಾಳೆಹಣ್ಣು ಸೇವಿಸೋದ್ರಿಂದ ಇದಕ್ಕೆ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ಸಮಸ್ಯೆ ಇದುವರೆಗೂ ಇಲ್ಲ. ಯಾಕಪ್ಪ ಅಂದ್ರೆ ಈ ಒಂದು ಹಣ್ಣನ್ನ ಪ್ರತಿಯೊಂದು ಜನರು ಸಹ ತಿಂತಿರೋದ್ರಿಂದ, ಈ ಪ್ರಸ್ತುತ ಏನಪ್ಪ ಅಂತಂದ್ರೆ ಜನಸಂಖ್ಯೆ ಹೆಚ್ಚಾಗಿ ಬೆಳೆಯುತ್ತಿರೋದ್ರಿಂದ ಈ ಒಂದು ಹಣ್ಣಿನ ಬೆಳೆಗೆ ಈ ಒಂದು ಬಾಳೆ ಬೆಳೆಗೆ ಮಾರ್ಕೆಟ್ನಲ್ಲಿ ಅಂತ ಒಂದು ಸಮಸ್ಯೆ. ಯಾಕಂದ್ರೆ ವರ್ತಕರು ರೈತ ತೋಟಗಳಿಗೆ ಬಂದು ಕಟಾವ್ ಮಾಡ್ಕೊಂಡು ಅಲ್ಲೇ ತೂಕ ಮಾಡ್ಕೊಂಡು ಹಣ ಕೊಡೋದ್ರಿಂದ ಮಾರುಕಟ್ಟೆ ಸಮಸ್ಯೆ ಇಲ್ಲ, ಮಾರುಕಟ್ಟೆ ಸಮಸ್ಯೆ ಇಲ್ಲ. ದರ ಹೆಚ್ಚಾಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ದರ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿರ್ತಕ್ಕಂಥ ವರ್ತಕರು ರೈತರ ತಾಗಗಳಿಗೆ ಹೋಗ್ಬಿಟ್ಟು ಅಲ್ಲೇ ಅವರಿಗೆ ನಿಗದಿತವಾದ ದರವನ್ನ ಕೊಟ್ಬಿಟ್ಟು ಕೊಂಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದರಿಂದ ಬಾಳೆ ಬೆಳೆಗೆ ಮಾರುಕಟ್ಟೆ ಸಮಸ್ಯೆ ಇದುವರೆಗೂ ಇಲ್ಲ. ಸರ್, ಈಗ ಸಾಕಷ್ಟು ಸರಿ ಹವಾಮಾನ ವೈಪರೀತ್ಯದಿಂದ ಈ ಸಾಕಷ್ಟು ಗಾಳಿ ಮಳೆಗಾಳಿಗಳಿಗೆಲ್ಲ ಕೆಲವು ಸರಿ ಅಡಿಕೆ ಮತ್ತು ಬಾಳೆ ತೋಟಗಳು ಬಿದ್ದು ಹೋಗಿರೋದನ್ನ ನೋಡ್ತೀವಿ. ಇವನ್ನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಈ ಒಂಥರ ಜೀವಂತ ಬೇಲಿ ಈ ತರದ ಬೇಲಿಗಳನ್ನ ಅಳವಡಿಸ್ಕೊಳೋದ್ರಿಂದ ನಮ್ಮ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ನಾವು ಬಳೆ ಅಥವಾ ಅಡಿಕೆ ಬೆಳೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಸುತ್ತಲೂ ಸಹ ಜೀವಂತ ಬೇಲಿ ಹಾಕ್ದಾಗ ಏನಾಗುತ್ತಪ್ಪ ಅಂದ್ರೆ ಮಳೆಗಾಳಿಯಿಂದ ಬಾಳೆ ಮತ್ತೆ ಅಡಿಕೆನ ಸಹ ಸಂರಕ್ಷಿಸಬಹುದು. ಜೀವಂತ ಬೇಲಿ ಈ ಮರಗಳನ್ನ ಹಾಕ್ತಕ್ಕಂಥ ಗಿಡಗಳನ್ನ ಹಾಕ್ತಕ್ಕಂಥದ್ದು ಅರಣ್ಯ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಮರಗಳನ್ನ ನಾವು ಸುತ್ತಲೂ ಬಳೆ ಅಥವಾ ಅಡಿಕೆ ತಾಕಿನ ಸುತ್ತಲೂ ಸಾಕೋದ್ರಿಂದ ಗಾಳಿ ರಕ್ಷಣೆ ಜೊತೆಗೆ ಆಗ್ತಕ್ಕಂಥ ಅನಾನುಕೂಲಗಳನ್ನ ನಾವು ತಪ್ಪಿಸಬಹುದು. ಸುತ್ತ ಬದಿನ ಸುತ್ತ ಯಾವ ತರ ಒಂದು ಸಸಿಗಳನ್ನ ನಾಟಿ ಮಾಡಿದ್ರೆ ಹೆಚ್ಚು ರಕ್ಷಣೆ ಸಿಗುತ್ತೆ ಅಂತ? ಸಾಮಾನ್ಯವಾಗಿ ರೈತರುಗಳು ಸರ್ವೆ ಮರ ಆಗ್ಬಹುದು ಅಥವಾ ನಮಗೆ ಹೆಚ್ಚು ಲಾಭದಾಯಕಂತ ತೇಗದ ಮರ ಆಗ್ಬಹುದು. ತೇಗದ ಮರ ಹಾಕಿದ ನಂತರ ನಾವು ಸ್ವಲ್ಪ ಜಾಗವನ್ನು ಬಿಟ್ಬಿಟ್ಟು ನಂತರ ಅಡಿಕೆ ಮತ್ತೆ ಬಾಳೆ ನೀಡಬೇಕಾಗುತ್ತೆ. ಸರ್, ಈಗ ಕಟಾವ್ ಮಾಡ್ಲಿಕ್ಕೆ 12-14 ತಿಂಗಳ ಅವಧಿ ಬೇಕು ಅಂತ ಹೇಳಿದ್ರಿ. ಈ ಕಟಾವ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ರೈತರು ಏನು ಮುಖ್ಯವಾಗಿ ಗಮನಿಸಬೇಕಾಗತ್ತೆ, ಯಾವ ಸಂದರ್ಭದಲ್ಲಿ ಕಟಾವ್ ಮಾಡಬೇಕು ಗೊತ್ತಾಗದೆ ಹೆಂಗ ರೈತರಿಗೆ? ಸಾಮಾನ್ಯವಾಗಿ ಒಂದು ಗೊನೆಯಲ್ಲಿ ಎಲ್ಲಾ ಕಾಯಿಗಳು ಬಲ್ತ ನಂತರ ನಾವು ಸಾಮಾನ್ಯವಾಗಿ ನೋಡಿದಾಗ ಎಲ್ಲಾ ಕಾಯಿಗಳು ಸಹ ಬಲ್ತಿರ್ತವೆ. ಎಲ್ಲಾ ಗೊನೆಯಲ್ಲಿ ಇರ್ತಕ್ಕಂಥ ಚಿಪ್ಪುಗಳು ಬಲಿತ ನಂತರ ಅಂತ ಒಂದು ಬಲಿತಂತ ಹಣ್ಣುಗಳನ್ನ ಸಾಮಾನ್ಯವಾಗಿ ಕಟಾವ್ ಮಾಡಬೇಕಾಗುತ್ತೆ. ಬಲಿತಂತ ಹಣ್ಣುಗಳು ನೀವಿನ್ನು ಎಳೆ ಕಾಯಿನ ಕಟಾವ್ ಮಾಡಿದ್ರೆ ಮಾರ್ಕೆಟಲ್ಲಿ ನಿಗದಿತ ದರ ಸಿಗೋದಿಲ್ಲ. ಬಲಿತಂತ ಕಾಯಿಗಳು ಎಲ್ಲಾ ಚಿಪ್ಪುಗಳಲ್ಲಿ ಆ ಒಂದು ಬೆಳವಣಿಗೆ ಕಾಯಿಗಳ ಬೆಳವಣಿಗೆ ನೋಡ್ಕೊಂಡ್ಬಿಟ್ಟು ನಾವು ಕಟಾವ್ ಮಾಡೋದಕ್ಕೆ ಹೋಗ್ಬೇಕಾಗುತ್ತೆ. ಸರ್, ಈಗ ಕೊನೆಯದಾಗಿ ನಮ್ಮ ರೈತರು ಈ ಬಾಳೆ ಕೃಷಿಗೆ ಬರಬೇಕಂದ್ರೆ ಪ್ರಮುಖವಾಗಿ ಯಾವ ತರ ಒಂದು ಪದ್ಧತಿಗಳನ್ನ ಅಳವಡಿಸಬೇಕು, ಯಾವ ಕಡೆ ಹೆಚ್ಚಿನ ಗಮನ ವಹಿಸಬೇಕಂತ? ಬಾಳೆಯನ್ನ ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ಹೇಳಿದ ಬೇಸಾಯ ಕ್ರಮಗಳು, ನೆಕ್ಸ್ಟ್ ಗೊಬ್ಬರ ನಿರ್ವಹಣೆ, ನೀರಿನ ನಿರ್ವಹಣೆ, ನಂತರ ರೋಗ ಮತ್ತು ಕೀಟ ನಿರ್ವಹಣೆ, ಈ ಎಲ್ಲ ನಿರ್ವಹಣಾ ಕ್ರಮಗಳನ್ನ ಸಮರ್ಪಕವಾಗಿ ಮಾಡಿದಂತ ಸಂದರ್ಭದಲ್ಲಿ ನಾವು ಬಾಳೆ ಬೆಳೆನ ಉತ್ತಮ ಒಂದು ಬೆಳೆನ ಬೆಳೆದುಬಿಟ್ಟು ಆರ್ಥಿಕವಾಗಿ ಲಾಭವನ್ನ ಗಳಿಸಬಹುದು. ಈಗ ಸಾಕಷ್ಟು ಹಣ್ಣಿನ ಬೆಳೆಗಳಿದ್ದಾವೆ ಸರ್, ಪಪ್ಪಾಯಿ ಮತ್ತೆ ಬೇರೆ ಬೇರೆ ಮಾವು, ಸಪೋರ್ಟ್ ಅವರ ದೀರ್ಘಾವಧಿ ಬೆಳೆಗಳದು. ಇನ್ನು ಬೇರೆ ಬಾಳೆ ಜೊತೆಗೆ ಯಾವ ತರ ಒಂದು ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಹೆಚ್ಚು ಲಾಭ ಬರುತ್ತೆ ಅಂತ? ಸಾಮಾನ್ಯವಾಗಿ ರೈತರು ಈ ಬಾಳೆ ಬೆಳೆದ ಜೊತೆಗೆ ಬಾಳೆ ಒಂದು ವರ್ಷಕ್ಕೆ ಕಟಾವ್ ಆಗೋದ್ರಿಂದ ಅದರ ಜೊತೆಗೆ ಇತರ ಹಣ್ಣಿನ ಬೆಳೆಗಳಲ್ಲಿ ಪ್ರಮುಖವಾಗಿ ದಾಳಿಂಬೆ ಆಗ್ಬಹುದು ಅಥವಾ ಮಾವಿನಣ್ಣು ಆಗ್ಬಹುದು ಅಥವಾ ಸಪೋಟ, ಈ ರೀತಿಯಾದಂತಹ ಬೆಳೆಗಳು ಈ ಒಂದು ಬಹುವಾರ್ಷಿಕ ಬೆಳೆಗಳಲ್ಲಿ ಹೆಚ್ಚಿನ ಆದಾಯ ನಿರೀಕ್ಷಿಸುತ್ತಿರುವುದರಿಂದ ಬಾಳೆ ಜೊತೆಗೆ ಪಪ್ಪಾಯ, ನಂತರ ದಾಳಿಂಬೆ ಅಥವಾ ಮಾವು, ಈ ರೀತಿಯಾದ ಬೆಳೆಗಳನ್ನ ಆಯ್ಕೆ ಮಾಡೋದ್ರಿಂದ ಅದರಲ್ಲಿ ಸಿಗ್ತಕ್ಕಂಥ ಲಾಭ ಹೆಚ್ಚಾಗಿರೋದ್ರಿಂದ ಇಂತಹ ಬೆಳೆಗಳನ್ನ ಸಾಮಾನ್ಯವಾಗಿ ರೈತರು ಆಯ್ಕೆ ಮಾಡಬೇಕು. ಈಗ 14 ತಿಂಗಳ ಅವಧಿ ಬೇಕಾಗುತ್ತೆ ಬಾಳೆ ಕಟಾವ್ ಆಗ್ಲಿಕ್ಕೆ, ಅದರೊಳಗಡೆ ಅಂತರ ಬೆಳೆಯಾಗಿ ಏನಾದ್ರು ತರಕಾರಿ ಈ ತರದ ಬೆಳೆಗಳನ್ನ ಬೆಳಿಬಹುದು? ಬಾಳೆಯಲ್ಲಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಅಂತರ ಬೆಳೆಯಾಗಿ ನಾನು ತಿಳಿಸಿದಂತೆ ದ್ವಿದಳ ಧಾನ್ಯಗಳನ್ನ ಸಾಮಾನ್ಯವಾಗಿ ಬೆಳೆಯಕ್ಕೆ ಹೋಗಬಹುದು. ನಂತರ ನೀವು ತರಕಾರಿ ಬೆಳೆಗಳನ್ನ ಸಹ ಬೆಳಿಬಹುದು, ಅದರಲ್ಲಿ ಒಳ್ಳೆಯದಾಗಿ ಟೊಮ್ಯಾಟೊ, ನಂತರ ಬದನೆ ಆಗ್ಬಹುದು ಈ ರೀತಿಯಾದಂತ ಅಥವಾ ಮೆಣಸಿನಕಾಯಿ, ಈ ರೀತಿಯಾದ ತರಕಾರಿಗಳನ್ನ ನಾವು ಬೆಳೆದಂತ ಸಂದರ್ಭದಲ್ಲಿ ನಾವು ಆ ಒಂದು ಬೆಳೆಗಳನ್ನ ಸಹ ನಮಗೆ ಸಾಮಾನ್ಯವಾಗಿ ಅಲ್ಪ ಪ್ರಮಾಣದಲ್ಲಿ ಆದಾಯ ಬರ್ತದೆ. ಬಹಳ ಸಂತೋಷ ಸರ್, ಈ ಬಾಳೆ ಕೃಷಿ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ಎಲ್ಲ ಅನುಕೂಲಗಳನ್ನ ನಮ್ಮ ರೈತರು ಪಡ್ಕೊಂಡು ಯಶಸ್ವಿಯಾಗಿ ಈ ಬಾಳೆ ಬೆಳೆನ ಬೆಳಿಲಿ ಅಂತ ನಾವು ಆಸೆ ಪಡೋಣಂತೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಂದು ಕೂಡ ನಮಸ್ಕಾರ. ಇದುವರೆಗೂ ಬಾಳೆ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ವಿಷಯ ತಜ್ಞರಾದ ಎನ್ ಪ್ರಸನ್ನಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎ ಜಗದೀಶ್ ಗೋಪನಹಳ್ಳಿ.

ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಣಪ್ಪುರಂ ಫೈನಾನ್ಸ್ ಸಮರ್ಪಿಸುತ್ತಿದೆ ಚಿನ್ನದ ಋಣಗಳ ಉತ್ಸವ. ಸೆಪ್ಟೆಂಬರ್ 25ರಿಂದ ನವೆಂಬರ್ 15ರವರೆಗೆ ಲಕ್ಕಿ ಡ್ರಾನಲ್ಲಿ ಅದ್ಭುತವಾದ ಬಹುಮಾನಗಳನ್ನು ಪಡೆಯುವ ಸುವರ್ಣಾವಕಾಶ. ಈ ಹಬ್ಬದ ವೇಳೆ ಧಾವಿಸಿ ಚಿನ್ನದ ಮೇಲೆ ಋಣಗಳಿಂದ ಕೇವಲ ತಿಂಗಳಿಗೆ 57 ಪೈಸೆಗಳ ಬಡ್ಡಿ ದರದ ಮೇಲೆ ಮಣಪ್ಪುರಂ ಫೈನಾನ್ಸ್. ನಿಮ್ಮ ಜೀವನ ಸುಖಕರವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 1800420233. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರೈತರಿಗೆ ಸಲಹೆ. ರೈತ ಬಾಂಧವರೇ, 2021-22 ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿಗಾಗಿ ಭಾಗವಹಿಸಲಿಚ್ಛಿಸುವ ರೈತರುಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಲ್ಲಾ ಮಟ್ಟಗಳಿಗೂ, ಅಂದರೆ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗೆ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು. ಪ್ರವೇಶ ಶುಲ್ಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 25 ರೂಪಾಯಿ ಮತ್ತು ಸಾಮಾನ್ಯ ವರ್ಗದ ರೈತರಿಗೆ 100 ರೂಪಾಯಿ ಇರುತ್ತೆ. 2021-22 ಸಾಲಿನ ಹಿಂಗಾರು ಹಂಗಾಮಿನ ಬೆಳೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಲು 2021 ನವೆಂಬರ್ 30 ಕೊನೆಯ ದಿನಾಂಕವಾಗಿರುತ್ತೆ. ಸ್ಪರ್ಧಿಸಬಹುದಾದ ಬೆಳೆಯ ವಿವರಗಳು, ಅರ್ಜಿ ನಮೂನೆ ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ವಿಸ್ತರಣಾ ಕಾರ್ಯಕರ್ತರನ್ನಾಗಲಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನಾಗಲಿ ಸಂಪರ್ಕಿಸಲು ಕೋರಿದೆ. ಇನ್ನು ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ನೆರೆ ನಂತರ ತೆಗೆದುಕೊಳ್ಳಬೇಕಾದ ಕ್ರಮಗಳು, ರೈತರು ಅನುಸರಿಸಬೇಕಾದ ಕ್ರಮಗಳು ಈ ರೀತಿ ಇವೆ. ಸಸಿ ಮಡಿಯಾಗಿದ್ದಲ್ಲಿ ಹೆಚ್ಚಿನ ನೀರನ್ನು ಬಸಿಯಬೇಕು. ಪೀಡನಾಶಕ ಶಿಲೀಂಧ್ರನಾಶಕಗಳಿಂದ ಉಪಚರಿಸಬೇಕು. ಮರು ಸಸಿ ಮಡಿ ತಯಾರು ಮಾಡಬೇಕು. ಅಲ್ಪಾವಧಿ ತಳಿಗಳನ್ನು ಬಿತ್ತುವಲ್ಲಿ ಕೃಷಿ ಪರಿಕರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇನ್ನು ಬೆಳೆ ಬೆಳವಣಿಗೆ ಹಂತದಲ್ಲಿದ್ದರೆ ಹೆಚ್ಚಿನ ನೀರನ್ನು ಬಸಿದು ಕಳೆ ತೆಗೆದು ಸಾರಜನಕ ಗೊಬ್ಬರವನ್ನು ಬೆಳೆಗಳಿಗೆ ನೀಡಬೇಕು. ಯೂರಿಯಾ, ಸಾರಜನಕ, ರಂಜಕ, ಪೊಟ್ಯಾಷ್ ರಸಗೊಬ್ಬರಗಳನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಒಂದು ವೇಳೆ ಬಾಡಿದ ಸಸಿಗಳು ಇದ್ರೆ ಅವುಗಳನ್ನು ತೆಗೆದು ಬೇರೆ ಸಸಿಯಿಂದ ಅಲ್ಲಿ ನಾಟಿ ಮಾಡಬೇಕು. ಇತರೆ ಬೆಳೆಗಳಲ್ಲಿ ಕುಡಿ ಚಿವಿಟಿ ಬೇಗನೆ ಕವಲುಗಳು ಒಡೆಯುವಂತೆ ಮಾಡಬೇಕು. ಇನ್ನು ಬೆಳೆ ಹೂವಾಡುವ ಮತ್ತು ಕಾಯಿ ಕಟ್ಟುವ ಹಂತವಾಗಿದ್ದಲ್ಲಿ ಹೆಚ್ಚಿನ ನೀರನ್ನು ಬಸಿದು ಕಳೆ ತೆಗೆದು ಮಣ್ಣು ಏರಿಸಬೇಕು. ಯೂರಿಯಾ, ಸಾರಜನಕ, ರಂಜಕ, ಪೊಟ್ಯಾಷ್ ರಸಗೊಬ್ಬರಗಳನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಬೆಳವಣಿಗೆ ಕಾರಕ NAA 25 PPM ಸಿಂಪರಣೆ ಮಾಡಬೇಕು. ಹೆಚ್ಚಿನ ನೀರು ಹೊರವಾಗಲು ಸಾಲುಗಳನ್ನು ನಿರ್ಮಿಸಬೇಕು. ಇನ್ನು ಬೆಳೆ ಕಟಾವು ಹಂತವಾಗಿದ್ದಲ್ಲಿ ಹೆಚ್ಚಿನ ನೀರನ್ನು ಬಸಿದು ತೆನೆ ಹಾಗೂ ಕಾಳುಗಳನ್ನು ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಯಾವುದೇ ಹಂತದಲ್ಲಿ ಬೆಳವಣಿಗೆ ಕಾಣದೇ ಇದ್ದ ಪಕ್ಷದಲ್ಲಿ ಆ ಬೆಳೆಯನ್ನು ಮೇವಿಗಾಗಿ ಕಟಾವು ಮಾಡಿ ಕಡಿಮೆ ಅವಧಿಯ ತಳಿಗಳನ್ನು ಮರುಬಿತ್ತನೆ ಮಾಡಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಂದ್ರೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ರೈತ ಸಹಾಯವಾಣಿ ಕೇಂದ್ರ 1800-4255-3553 ಇಲ್ಲವೇ ಕಿಸಾನ್ ಕರೆ ಕೇಂದ್ರಕ್ಕೆ ಉಚಿತ ಕರೆ ಮಾಡಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೆಳಗರೆ ಇದೊಂದು ಪ್ರಕಟಣೆ. ಹಿಂಗಾರು ಹಂಗಾಮು ಆರಂಭವಾಗಿದ್ದು ದಾವಣಗೆರೆ ಜಿಲ್ಲೆಯಾದ್ಯಂತ ಕಡಲೆ ಬೆಳೆ ಬೆಳವಣಿಗೆಯಿಂದ ಕಾಯಿ ಕಟ್ಟುವ ಹಂತದಲ್ಲಿದೆ. ಈ ಸಮಯದಲ್ಲಿ ರೈತರು ಕೆಲವು ನಿರ್ವಹಣಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವುದು ಹೆಚ್ಚಿನ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ. ಕಡಲೆ ಬೆಳೆ 30-40 ದಿನಗಳ ಬೆಳೆ ಇದ್ದಾಗ ಕುಡಿ ಚಿವುಟದರಿಂದ ಕವಲುಗಳ ಸಂಖ್ಯೆ ಹೆಚ್ಚಾಗಿ ಹೆಚ್ಚಿನ ಇಳುವರಿ ನಿರೀಕ್ಷಿಸಬಹುದು. ಬಿತ್ತನೆಯಾದ 35 ದಿನಗಳ ನಂತರ ನಾಫ್ಥಲಿಕ್ ಅಸಿಟಿಕ್ ಆಸಿಡ್ 20 PPM ಅನ್ನು 100 ಲೀಟರ್ ನೀರಿಗೆ 2 mg ಬೆರೆಸಿ ಬೆಳೆಗೆ ಸಿಂಪಡಿಸುವುದರಿಂದ ಬೆಳೆ ಸದೃಢ ಆರೋಗ್ಯಕರ ಬೆಳವಣಿಗೆ ಹೊಂದುತ್ತದೆ. ಬಿತ್ತನೆಯಾದ 35 ದಿನಗಳ ನಂತರ ಸಸ್ಯವರ್ಧಕವಾದ ಟ್ರೈಕೊಂಟಿನಾಲ್ 1 mL 1 L ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂವು ಮತ್ತು ಕಾಯಿಗಳ ಸಂಖ್ಯೆ ಹೆಚ್ಚುವುದು. ಸಾವಯವ ರೈತರು ಬೀಜಾಮೃತ ಸಿಂಪರಣೆ ಕೈಗೊಳ್ಳಬಹುದು. ಸಸ್ಯ ಸಂರಕ್ಷಣೆ ಹೀಗಿರಬೇಕು. ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1-1.5 mL ಅಜಡಿ ರೆಕ್ಟಿನ್ ಅನ್ನು 1 L ನೀರಿಗೆ ಬೆರೆಸಿ ಸಿಂಪಡಿಸಿ ಅಥವಾ 0.5 gram ಇಮಾಮೆಕ್ಟಿನ್, ಬೆಂಜಯೇಟ್ 5 SG ಅಥವಾ 0.2 minus 0.2 to 0.4 milliliter ಕೋರಂಟ್ರಿ ನಿಲಿಪೋನ್ ಅನ್ನು 18.5 SC ಅನ್ನು 1 liter ನೀರಿಗೆ ಸಿಂಪಡಿಸಿ ಬೆರೆಸಿ ಸಿಂಪಡಿಸಿ. ನಿರ್ವಹಣಾ ಕ್ರಮವಾಗಿ ಜಮೀನಿನಲ್ಲಿ ಕವಲುಡದ ಕೊಂಬೆಗಳನ್ನು ನೆಟ್ಟು ಜಮೀನಿನಲ್ಲಿ ಹಾಗೂ ಸುತ್ತಲೂ ಮಂಡಕ್ಕಿ ಅಥವಾ ಅನ್ನ ಚೆಲ್ಲುವುದರಿಂದ ಪಕ್ಷಿಗಳು ಆಕರ್ಷಿತವಾಗಿ ರೆಂಬೆ ಮೇಲೆ ಕುಳಿತುಕೊಳ್ಳುತ್ತವೆ, ಹಾಗೆ ಬೆಳೆಯಲ್ಲಿರುವ ಕೀಟಗಳನ್ನು ಹಿಡಿದು ತಿನ್ನುತ್ತವೆ. ಈ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದರಿಂದ ಕಡಲೆಯಲ್ಲಿ ನಿರೀಕ್ಷಿತ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಪ್ರಕಟಣೆ ಕೇಳಿದಿರಿ. ಇನ್ನು ಕೆಳಗರೆ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ಸುಮ್ಕಿರೆ ನಾಗಿ ಸಂತಿಗೆ ಹೋಗಿ ಬರ್ತೀನಿ ನಿನಗಾಗಿ, ಸುಮ್ಕಿರೆ ಸುಮ್ಕಿರೆ ಸುಮ್ಕಿರೆ ನಾಗಿ ಸಂತಿಗೆ ಹೋಗಿ ಬರ್ತೀನಿ ನಿನಗಾಗಿ, ನಾ ಸಂತಿಗೆ ಹೋಗಿ ಬರ್ತೀನಿ.